ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಕೇಳುಗರೆ ಶ್ರೀ ಸೋಮಶೇಖರ್ ಉಳಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಸೋಮಶೇಖರ್ ಅವರೇ. ನಮಸ್ಕಾರ ಶ್ರೀನಿವಾಸ ಚೋಳಿನವರೇ. ನಾನು ಕೂಡ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನಾವು ಮತ್ತೆ ನೀವು ಒಂದೇ ದೋಣಿಯೊಳಗೆ ಪ್ರಯಾಣ ಮಾಡ್ತಾ ಇರುವಂಥವ್ರು. ಉತ್ಸಾಹದ ಬುಗ್ಗೆಯಾಗಿ ನೀವು ಧಾರವಾಡ ಆಕಾಶವಾಣಿ ಕೇಂದ್ರವನ್ನು ಮುನ್ನಡೆಸ್ತಾ ಇದ್ದೀರಿ. ಭಾಳ ಸಂತೋಷ ಆಗ್ತದೆ. ಸ್ನೇಹಿತರು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಆಕಾಶವಾಣಿ ಕೇಂದ್ರ ಇದು, ನಮ್ಮ ಕರ್ನಾಟಕದ ಭಾಳ ಪ್ರಮುಖವಾದಂಥ ಒಂದು ಆಕಾಶವಾಣಿ ಕೇಂದ್ರ. ಸುಮಾರು 75 ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ಕೇಂದ್ರ. ಅದರ ಸಾರಥಿಯಾಗಿ ನೀವು ಜವಾಬ್ದಾರಿಯನ್ನು ತಗೊಂಡಿದ್ದೀರಿ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ. ಹೊಸ ಹೊಸ ಪರಿಕಲ್ಪನೆಗಳ ಜೊತೆಗೆ ಹೊಸ ಕಾರ್ಯಕ್ರಮಗಳನ್ನು ಮಾಡಬೇಕು. ಜನಹಿತವಾದಂಥ ಕೆಲಸಗಳನ್ನು, ಜನಪರವಾದಂಥ ಕೆಲಸಗಳನ್ನು, ಶ್ರೋತೃಗಳಿಗೆ ಏನು ಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಅವರ ಮನಸ್ಸನ್ನು ತಿಳಿದು ನೀವೇನು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ. ಅದು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಕಾರ್ಯಕ್ರಮ ಆಗಿರ್ಬೋದು. ಮುಂಚೂಣಿಯಾಗಿ ನೀವು ನಿಮ್ಮ ಅನುಭವಗಳನ್ನು ಅದರೊಳಗೆ ಹಾಕಿ ಒಂದು ಫಲಪ್ರದವಾದಂಥ ಫಲಿತಾಂಶ ಬರಲಿ ಅಂಥೇಳಿ ಅದರಿಂದ ಏನು ನಿರೀಕ್ಷೆ ಮಾಡಿತಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಲ್ಲ, ಅದು ನಿಜವಾಗಿ ನಾವು ನೋಡ್ತಾ ಇದ್ದೀವಿ. ಕೇಳುಗರು ಯಾವ ರೀತಿ ಮೆಚ್ಚುಗೆ ವ್ಯಕ್ತ ಮಾಡ್ತಾ ಇದ್ದಾರೆ, ಅದ್ರ ಮೇಲಿಂದ ಗೊತ್ತಾಗ್ತದೆ ತಮ್ಮ ಕೆಲಸ ಯಾವ ರೀತಿ ನಡೆದದ ಅಂಥೇಳಿ. ಈ ಸಂದರ್ಭದೊಳಗೆ ನಾನು ಆಕಾಶವಾಣಿ ಕೇಂದ್ರಕ್ಕೆ, ತಮಗೆ, ತಮ್ಮ ಸಿಬ್ಬಂದಿ ವರ್ಗದವರಿಗೆ, ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಶ್ರೋತೃಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಕೇಳುಗರೇ ಪ್ರಭುಗಳು, ನಮಗೆ ಶ್ರೋತೃಗಳೇ ಪ್ರಭುಗಳು. ಅವರು ನಿರ್ದೇಶನ ಯಾವ ರೀತಿ ಮಾಡ್ತಾರೆ ಅದರ ಮೇಲೆ ಒಂದು ಸಂಸ್ಥೆ ಮುಂದುವರಿತದೆ ಮತ್ತು ಪ್ರಗತಿ ಹೊಂದ್ತದೆ. 75 ವರ್ಷಗಳ ಕಾಲ ಈ ಭಾಗದ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಧಾರವಾಡ ಆಕಾಶವಾಣಿ ಕೇಂದ್ರ ಮುಂಚೂಣಿ ನಡೆಯನ್ನ ನಡೀತಾ ಇದೆ. ಅದಕ್ಕೆ ಕಾರಣ ಅಂತಂದ್ರೆ ನಮ್ಮ ಶ್ರೋತೃಗಳು, ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕು. ಮುಂದಿನ ದಿನಗಳಲ್ಲಿ ಸಹಿತ ಇದು ಶತಮಾನೋತ್ಸವನ ಆಚರಣೆ ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಜೊತೆಗೆ ನನ್ನ ನೆನಪುಗಳು ಸದಾ ಹಸಿರಾಗಿರ್ತಾವ ಅಂತ ಹೇಳ್ಬೋದು. ಯಾಕಂತಂದ್ರೆ ಶರಣಬಸವ ಚೋಳಿನವರೇ, ನಾನು ತಾವು ಕಾಲೇಜ್ ಡೇಸ್ನೊಳಗಿದ್ದಾಗ ಇಲ್ಲಿ ಆಕಾಶವಾಣಿ ಕೇಂದ್ರದೊಳಗೆ ಬಂದು ಯುವಾಣಿ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಸಲ ಕೊಟ್ಟಂತಹ ಒಂದು ನೆನಪು ನನಗೆ ಸದಾ ಹಸಿರಿದೆ. ಒಂದು ಭಾಷಣ ಮಾಡಿದ್ದು ಗೋಖಲೆಯವರ ಮೇಲೆ. ಅದರ ನಂತರ ನಾನು ಕೃಷಿ ಶಿಕ್ಷಣಕ್ಕೆ ರಾಯಚೂರಿಗೆ ಹೋದೆ. ಅಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಅಂದ್ರೆ ಡಿಗ್ರಿ ಮಾಡುತ್ತಾನ ನಾನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಲ್ಲ. ಆಮೇಲೆ MSc ಮಾಡೋದಕ್ಕೆ ಮತ್ತೆ ನಾನು ಧಾರವಾಡಕ್ಕೆ ಬಂದೆ. ಸುಮಾರು 88-89 ಸಮಯ ಅದು. ಅವಾಗ ನನಗೆ ಆಕಾಶವಾಣಿ ಒಳಗೆ ಕಾರ್ಯಕ್ರಮಗಳನ್ನು ಕೊಡಬೇಕು, ಇಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ವಾಂಛೆ ಭಾಳ ಇರ್ತಿತ್ತು, ಹಂಬಲ ಭಾಳ ಇರ್ತಿತ್ತು. ಅದಕ್ಕೆ ನಾನು ಆಕಾಶವಾಣಿ ಕೇಂದ್ರಕ್ಕೆ ಬಂದಾಗ ಇಲ್ಲಿ CU ಬೆಳ್ಳಕ್ಕಿ ಸರ್ ಇದ್ರು. ಅವರು ನನ್ನನ್ನು ಗುರುತಿಸಿ ನನಗೆ ಅವಕಾಶಗಳನ್ನು ಕೊಟ್ಟರು. ಅನೇಕ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಯುವಾಣಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದರು. ಹೀಗಾಗಿ ಆ ಸಮಯದೊಳಗೆ ಸುಮಾರು 2-3 ವರ್ಷ ನಾನು ಕಾರ್ಯಕ್ರಮಗಳನ್ನು ಮಾಡಿದೆ, ಅವರ ಮಾರ್ಗದರ್ಶನದೊಳಗೆ ಬೆಳೆದೆ. ಅದು ಚಿತ್ರಗೀತೆಗಳ ಕಾರ್ಯಕ್ರಮ ಆಗಿರ್ಬೋದು, ವಿಜ್ಞಾನದ ಕಾರ್ಯಕ್ರಮಗಳಾಗಿರ್ಬೋದು, ಕೃಷಿ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಜನರಿಗೆ ಬೇಕಾದಂತಹ ಮಾಹಿತಿಯನ್ನ ಒದಗಿಸುವಂತಹ ಒಂದು ನಿಟ್ಟಿನೊಳಗೆ ಒಂದು ಕಾರ್ಯಕ್ರಮವನ್ನು ನಾವು ಯಾವ ರೀತಿ ರೂಪಿಸಬೇಕು ಅನ್ನೋದನ್ನ CU ಬೆಳ್ಳಕ್ಕಿ ಸರ್ ನಮಗೆ ಮಾರ್ಗದರ್ಶನ ಮಾಡಿ ತಿಳಿಸಿಕೊಟ್ರು. ಸೋಮಶೇಖರ್ ಅರಳು ಹೊರದಂಗೆ ಮಾತಾಡ್ಲಿಕ್ಕೆ ಈಗ ನಾವು ವಿಚಾರ ಮಾಡಿದ್ರೆ ನಾವು ಆಕಾಶವಾಣಿಯನ್ನ ಮಾಹಿತಿ ಮನೋರಂಜನೆ ಶಿಕ್ಷಣ ಒಂದು ಧ್ಯೇಯೋದ್ದೇಶಗಳೊಂದಿಗೆ ನಾವು ಜನರನ್ನು ಮುಟ್ತಾ ಇದ್ದೀವಿ. ಆಕಾಶವಾಣಿ ಯಾವುದೇ ಇರಲಿ, ಧಾರವಾಡ ಇರಲಿ, ಕಲಬುರಗಿ ಇರಲಿ, ಬೆಂಗಳೂರು ಇರಲಿ, ದೇಶದ ಯಾವುದೇ ಆಕಾಶವಾಣಿ ಆದರೂ ಕೂಡ ಒಂದು ಬೇರೆ ಮಾಧ್ಯಮಗಳಿಗಿಂತ ವ್ಯತಿರಿಕ್ತವಾದ ಒಂದು ಉನ್ನತ ವಿಚಾರಗಳನ್ನು ಹೊಂದಿದೆ. ಹೌದು ಹೌದು. ಆದರೆ ನಾವು ಕೇಳುವ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀವಿ. ಈ ಕೇಳುವ ಸಂಸ್ಕೃತಿ ಏನಿದೆಯಲ್ಲ, ಅಂದ್ರೆ ನಮ್ದು ಶಿಕ್ಷಣ ಇರಬಹುದು, ಅಂದ್ರೆ ಯಾವುದೇ ವಿಷಯವನ್ನ ನಾವು ಇವತ್ತು ಮಾಹಿತಿ ಇದ್ದಾವ ಗೆದ್ದಾವ ಅಂತ ಇವತ್ತು, ಯಾಕಂದ್ರೆ ನಮ್ಮ ಜೀವನ ಇರೋದೇ ನಮ್ಮ ವಿಚಾರಗಳ ಮೂಲಕ. ಇವತ್ತಿನ ವಿಚಾರಗಳು ನಾಳಿನ ನಮ್ಮ ಜೀವನವನ್ನು ನಿರ್ಧರಿಸ್ತಾವ. ಆ ನಿಟ್ಟಿನೊಳಗೆ ಆ ವಿಚಾರಗಳ ಪ್ರತಿಪಾದಕರಾಗಿರುವಂತ ಆಕಾಶವಾಣಿ ಮಾಧ್ಯಮ ಏನಿದೆ ಅಲ್ಲ, ತಾವು ಯುವರಂಜನ ಕಾರ್ಯಕ್ರಮ ಮಾಡ್ತಿದ್ರಿ, ನಾವು ಬಂದಾಗ ನಿಮ್ಮ ಬೆರಗುಗಳಿಂದ ನೋಡ್ತಿದ್ದೆ ನಾನು. ಯಾಕಂದ್ರೆ ನೀವು ಆಕಾಶವಾಣಿ ಮೊದಲು ಬಂದವರು, ನಾ ಆಮೇಲೆ ಬಂದವರು. ನಾನು ನಿಮ್ಮನ್ನ ಬೆರಗುಗಣ್ಣುಗಳಿಂದ ನೋಡುತ್ತಿದ್ದೆ, ಆಮೇಲೆ ಇಷ್ಟು ಆ ಉತ್ಸಾಹ ತಗೋತಿದ್ರಿ, ಎಷ್ಟು ಉತ್ಸಾಹ ಎಂದು ಬರ್ತಾರಲ್ಲ. ಆಕಾಶವಾಣಿ ಅಂದ್ರೆ ಸೇರಿಲ್ಲ, ಅವಕಾಶಗಳ ಮಹಾಪೂರ್ ಇದೆ, ಕೃಷಿ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗ್ಬಹುದು, ಆದ್ರೆ ಆಕಾಶವಾಣಿ ಬಗ್ಗೆ ಎಷ್ಟು ತಹತಿಸ್ತಾರಲ್ಲ ಅಂತೇಳಿ ನಿಮ್ಮನ್ನು ನೋಡಿ ನಾ ಸೋಜಿಗೆ ಪಟ್ಟದ್ದು ಉಂಟು. ಮತ್ತೆ ನಿಮ್ಮ ಒಂದು ಏನಿದಲ್ಲ ಕಮಿಟ್ಮೆಂಟ್ ಅಂತೀವಲ್ಲ, ಅಂದ್ರೆ ಒಂದು ತನ್ಮಯತೆ, ಇಷ್ಟು ತನ್ಮಯರಾಗಿ ಆಕಾಶವಾಣಿಗೆ ನೀವು ಕಾರ್ಯಕ್ರಮ ನೀಡ್ಲಿಕ್ಕೆ ಬರ್ತಿದ್ರಿ. ಆ ದಿನಗಳು ನಮ್ಗೆ ಕರೆನ ನೀವು ಬಂದಾಗ ನನ್ನ ಜೊತೆಗೆ ನನಗೊಂಥರ ಉತ್ಸಾಹ ತರ್ತಿದ್ದೆ. ಆ ನೆನಪುಗಳನ್ನು ಮಾಡ್ಕೋಬಹುದಾ? ಅದು 90-93 ಸಮಯ. ಅದಕ್ಕಿಂತ ಮೊದಲು ಕೂಡ ನಾನು ಏನು ಪಿ ಜಿ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಸಾಕಷ್ಟು ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೆ. ಯುವರಂಜನಿ ಕಾರ್ಯಕ್ರಮ ಅಂತವೇನು ನೆನಪು ಮಾಡಿಕೊಟ್ರಿ, ಅಂಥ ಕಾರ್ಯಕ್ರಮಗಳು ಮತ್ತು ವಿಜ್ಞಾನದ ಕಾರ್ಯಕ್ರಮಗಳು. ನನಗೆ ಮೊದಲಿಂದ ಏನಪ್ಪ ಅಂತಂದ್ರೆ ರೇಡಿಯೋದ ಬಗ್ಗೆ ಭಾಳಷ್ಟು ಕುತೂಹಲ ಸಣ್ಣವಿದ್ದಾಗಿಂದೇ. ಯಾಕಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ನಮ್ಮ ತಂದೆಯವರು ಯಾವತ್ತೂ ಒಂದು ರೇಡಿಯೋ ಸೆಟ್ಟನ್ನು ಇಟ್ಟಿರ್ತಿದ್ರು, ಮತ್ತು ಅದಕ್ಕೆ ಭಾಳ ಕಾಳಜಿ ಮಾಡ್ತಾ ಇದ್ರು. ಅವರು ಸಿಂಗಾರ ಮಾಡೋದು, ಅದನ್ನು ಚಲೋತ್ನಾಗ ಇಟ್ಕೊಳ್ಳೋದು, ಸ್ವಚ್ಛವಾಗಿಡೋದು, ಅದನ್ನು ಯಾವತ್ತೂ ಸುಸ್ಥಿತಿ ಒಳಗಿರುವಂಗೆ ನೋಡ್ಕೊಳ್ತಾ ಇದ್ರು. ಮತ್ತು ಅದರೊಳಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಮುಖ್ಯವಾಗಿ ಕಾಮೆಂಟ್ರಿ ಕೇಳ್ತಿದ್ವಿ, ಕ್ರಿಕೆಟ್ ಕಾಮೆಂಟ್ರಿ ಕೇಳ್ತಾ ಇದ್ರು. ಅದರ ಜೊತೆಗೆ ಚಿತ್ರಗೀತೆಗಳಂತೂ ಬರ್ತಾ ಇದ್ವು. ಹಿಂಗಾಗಿ ಏನಾಗ್ತಿತ್ತಪ್ಪ ಅಂತಂದ್ರೆ ಇಡೀ ವಿಶ್ವದ ಜ್ಞಾನವನ್ನು ನಮಗೆ ಆಕಾಶವಾಣಿ ರನ್ನಿಂಗ್ ಕಾಮೆಂಟ್ರಿ ಮೂಲಕ ಕೊಟ್ಟಿತು ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಜಗತ್ತು ಯಾವ ರೀತಿ ಅದ, ಯಾವ ದೇಶ ಎಲ್ಲಿದೆ, ಯಾವ ಖಂಡ ಎಲ್ಲಿದೆ ಅಂಥೇಳಿ ಆ ಸಮಯದೊಳಗೆ ನಮಗೆ ಗೊತ್ತಾಗಿದ್ದು ರೇಡಿಯೋದ ಮುಖಾಂತರ. ಆಸ್ಟ್ರೇಲಿಯಾ ಎಲ್ಲದ, ಅಮೆರಿಕಾ ಎಲ್ಲದ, ವೆಸ್ಟ್ ಇಂಡೀಸ್ ಎಲ್ಲದ, ಇಂಗ್ಲೆಂಡ್ ಎಲ್ಲದ, ಆಫ್ರಿಕಾ ಎಲ್ಲದ. ಯಾಕಪ್ಪ ಅಂತಂದ್ರೆ ಕಾಮೆಂಟ್ರಿ ಒಳಗೆ ಇಷ್ಟು ಅದ್ಭುತವಾದಂಥ ಒಂದು ಮಾಹಿತಿ ಇರ್ತಿತ್ತು. ಆ ಮಾಹಿತಿ ಇಡೀ ಕಲ್ಚರ್ನ ನಮಗೆ ಪ್ರತಿಬಿಂಬಿಸ್ತಾ ಇತ್ತು. ಅವರು ಕಾಮೆಂಟ್ರಿ ಹೇಳಂಥವ್ರು ಹಿಂದಿ ಒಳಗೆ ಹೇಳ್ತಿದ್ರು, ಇಂಗ್ಲಿಷ್ನೊಳಗೆ ಹೇಳ್ತಿದ್ರು. ಆಮೇಲೆ ಅಂಥ ಒಂದು ಕಾಮೆಂಟ್ರಿ ಕೇಳಿ ಅದು ಜ್ಞಾನದ ಭಂಡಾರನೇ ಆಗಿತ್ತು. ಹಿಂಗಾಗಿ ಒಂದು ಕ್ರಿಕೆಟ್ ಮ್ಯಾಚ್ ಒಂದು ಮೆಲ್ಬೋರ್ನ್ ಒಳಗೆ ನಡೆದ ಅಂತಂದ್ರೆ ಅಲ್ಲಿ ಯಾವ ದೇಶದು, ಆಮೇಲೆ ಸ್ಟೇಡಿಯಂ ಹೆಸರೇನು, ಅಲ್ಲಿ ಜನಜೀವನ ಹೆಂಗಿದೆ, ಇವೆಲ್ಲ ನಮಗೆ ಅವಾಗ ಪರಿಚಯ ಆದಂಥದ್ದು. ಹಿಂಗಾಗಿ ಇಡೀ ವಿಶ್ವ ನಮ್ಮ ಮನಸ್ಸಿನೊಳಗೆ ಅವಾಗ ಅಚ್ಚೊತ್ತಿದಂಗೆ ಆಗಿಬಿಟ್ಟಿತ್ತು. ಸೋಮಶೇಖರ್, 1947 ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ 2000 ಅಂದ್ರೆ ಕಳೆದ ಶತಮಾನದೊಳಗೆ ಹೆಚ್ಚಾನು ಹೆಚ್ಚು ಅದು ಸುವರ್ಣ ಯುಗ, ಆಕಾಶವಾಣಿಯ ಯುಗ ಅಂತಾನೆ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ 90 ನಂತರ ಬೇರೆ ಬೇರೆ ಮಾಧ್ಯಮಗಳ ಒಂದು ಪ್ರಭಾವ ಆಯಿತು, ಆದರೂ 2000 ಗ್ರಾಮೀಣ ಪ್ರದೇಶದೊಳಗೆ ಇನ್ನೂ ರೇಡಿಯೋ ಬಹಳ ಉತ್ತುಂಗಕ್ಕಿತ್ತು. ರೇಡಿಯೋ ಕಾರ್ಯಕ್ರಮಗಳು ಅಂದ್ರೆ ಇಷ್ಟು ಅಂದ್ರೆ ಆ ಒಂದು ಜವಾಬ್ದಾರಿ ಇದೆಲ್ಲ, ಆ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ 1947 2000 ನಂತರ ಈಗೂ ಮುಂದುವರೆದು ನಾವು ಮಾತಾಡ್ತಾ ಇದ್ವಲ್ಲ, ಅಂದ್ರೆ ಆಕಾಶವಾಣಿ ತನ್ನ ಒಂದು ಜವಾಬ್ದಾರಿಯನ್ನು ತುಂಬಾ ಗಮನಾರ್ಹವಾಗಿ ಮಾಡಿತು. ಧಾರವಾಡ ಆಕಾಶವಾಣಿ ವಿಶೇಷವಾಗಿ, ಒಂದು ಧಾರವಾಡ ಅಂದ್ರೆ ಸಂಗೀತಗಾರ ನಾಡು ಮತ್ತು ಸಾಹಿತಿಗಳ ನೆಲೆವೀಡು, ಹಂಗಿರೋದ್ರಿಂದ ರಂಗ ನಾಟಕಗಳು ನಾಟಕಕಾರರ ಒಂದು ತವರೂರು ಕೂಡ. ಸೊ ಆ ನಿಟ್ಟಿನೊಳಗೆ ಈ ಒಂದು ಸಾಂಸ್ಕೃತಿಕ ಹಿರಿಮೆ ಸಾರುವಂತಹ ಧಾರವಾಡಕ್ಕೆ ರಂಗನಾಥ್ ದಿವಾಕರ್ ಅವರು ಮೊದಲನಾಗಿ ಸರ್ಕಾರ ರೇಡಿಯೋವನ್ನು ತಗೊಂಡು ಬಂದರು. ಬಂದದ ಲಾಭ ಖಂಡಿತವಾಗಿ ಕೂಡ ಆಯ್ತು. ಬೇಂದ್ರೆ ಅಂತವರು, ಮಲ್ಲಿಕಾರ್ಜುನ್ ಮನ್ಸೂರ್ ಅಂತವ್ರು ನಮ್ಮ ಆಕಾಶವಾಣಿಯ ಸಲಹೆಗಾರರಾಗಿ ಕೆಲಸ ಮಾಡಿದಂಥವ್ರು. ಅಂದ್ರೆ ಆಕಾಶವಾಣಿಯ ಕಾರ್ಯಕ್ರಮಗಳು, ಆಕಾಶವಾಣಿಯಲ್ಲಿ ಏನೋ ಸುದ್ದಿ ಬರ್ತದೆ ಅಂದ್ರೆ ಅವತ್ತು ನೋಡ್ರಿ, ಒಂದು ನಾವು ಓದ್ಬೇಕಿದ್ರೆ ನಮ್ಮ ಇಂಗ್ಲಿಷ್ ಸರ್ ಇದ್ದ ನೌಲ್ಗುನ್ ಸರ್ ಅಂತ ರಾತ್ರಿ 9 ನ್ಯೂಸ್ ಕೇಳ್ತಮ್ಮ, ನೀನು ನಿನ್ನ ಇಂಗ್ಲಿಷ್ ಚಲೋ ಆಗ್ತದ. ಹಾ ಅಂದ್ರೆ ಆಕಾಶವಾಣಿಯಲ್ಲಿ ಬರುವಂತ ವಾರ್ತೆಗಳನ್ನು ಕೇಳು, ನಿಂದು ಜನರಲ್ ನಾಲೆಜ್ ಚಲೋ ಆಗ್ತದೆ, ನಿಂದು ಸಾಮಾನ್ಯ ಜ್ಞಾನ ಚಲೋ ಆಗ್ತದೆ, ಆಮೇಲೆ ನಿನಗೆ ಒಂದು ಅಂದ್ರೆ ಒಂದು ಪರಿಧಿ ಬೆಳೀತದೆ ಜೀವನದೊಳಗೆ ಏನ್ ಮಾಡ್ಬೇಕು, ಏನು ಸಾಧನೆ ಮಾಡ್ಬೇಕು ಅನ್ನೋದು. ಅದು ಕರೆಯನ್ನ ನಿಜ ಆಯ್ತು, ನಮ್ಗೆ ಅದೊಂದು ಬಹಳ ಅನುಕೂಲ ಆಯ್ತು. ಅಂದ್ರೆ ಅಷ್ಟು ಜನಮಾನಸದೊಳಗೆ ಇದ್ದಂಥ ರೇಡಿಯೋ. ನೀವು ನಾವು ಈ ಒಂದು ಮಾಧ್ಯಮಕ್ಕೆ ಬಂದೀವಿ, ನಮ್ಮ ನಿಮ್ಮ ಕಾಣಿಕೆ ಏನೇ ಇರಲಿ, ಈ ಒಂದು ಮಾಧ್ಯಮಕ್ಕೆ ಬಂದದ್ದೇ ಒಂದು ಸೊಗಸಿದೆಯಲ್ಲ, ಅದನ್ನ ಹೆಂಗ್ ವಿವರಿಸ್ತೀರಿ? ಇಲ್ಲ, ಇದು ಶರಣಬಸವ ಏನಂತಂದರೆ ನಾನು ರೇಡಿಯೋದೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡಿದ್ದೆ ಮೊದಲಿಂದ. ಆದರೂ ಸಹಿತ ಈಗ ನಾನು ಹೇಳಿದೆ, ರೇಡಿಯೋ ಕೇಳುವಂಥ ಸಂದರ್ಭದೊಳಗೆ ನನಗೆ ಆವಾಗಿಂದಲೇ ಸಣ್ಣವಿದ್ದಾಗಿಂದಲೇ ಅದರ ಬಗ್ಗೆ ಆಸಕ್ತಿ ಬೆಳೆದಂಥದ್ದು. ಅದು ಭಾಳ ಕುತೂಹಲ ಇರ್ತಿತ್ತು, ಇದರೊಳಗೆ ಮನುಷ್ಯರು ಹೆಂಗೆ ಹೋಗ್ತಾರೆ, ಪಿ ಬಿ ಶ್ರೀನಿವಾಸ್ ಹಾಡಬೇಕು ಅಂತಂದ್ರೆ ಇಲ್ಲಿ ರೇಡಿಯೋದೊಳಗೆ ಹೇಳ್ತಾರೆ, ಅವ್ರ ಮನೆಯೊಳಗಿದ್ರೆ ಅವ್ರು ಹೆಂಗೆ ಅಲ್ಲಿಂದ ಬಂದು ಇಲ್ಲಿ ಹೆಂಗೆ ಹಾಡ್ತಾರೆ ಅನ್ನುವಂಥ ಒಂದು ಮುಗ್ಧತೆ ಇತ್ತು ನಮಗೆ. ಅಂಥ ಮುಗ್ಧತೆ ಹಿಡ್ಕೊಂಡು ಮುಂದೆ ಮುಂದಿನ ದಿನಗಳಲ್ಲಿ ಏನಾಯಿತು, ಅದರೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಬಲವಾದಂಥ ಒಂದು ಹಂಬಲ ನಮ್ಮಲ್ಲಿ ಮನೆ ಮಾಡಿತು ಅಂತ ಹೇಳಿ ಹೇಳ್ಬೋದು. ನಾನು ಪಿ ಜಿ ಮುಗಿದ ನಂತರ ಸಹಿತ ನಾನು ಇದೇ ಒಂದು ವಿಚಾರ ಇಟ್ಟುಕೊಂಡೆ. ಯಾಕಪ್ಪ ಅಂತಂದ್ರೆ ನಾನು ಕೃಷಿ ವಿದ್ಯಾರ್ಥಿ, ಕೃಷಿಕರಿಗೆ ರೈತರಿಗೆ ಒಂದು ಮಾಹಿತಿಯನ್ನು ಈ ಮೂಲಕ ನೀಡಬಹುದು ಅನ್ನುವಂಥದ್ದು ನನಗೆ ಕಾಲೇಜ್ ದಿನಗಳಲ್ಲಿ ಗೊತ್ತಾಯಿತು. ಹಸಿರು ಕ್ರಾಂತಿ ಆಗಿದ್ದೇ ರೇಡಿಯೋದ ಮೂಲಕ ಅನ್ನುವಂಥದ್ದನ್ನು ನಾನು ಓದ್ತಾ ಇದ್ದೆ. 65 ಸುಮಾರಿಗೆ ಏನಾಯಿತು ನಮ್ಮ ದೇಶದೊಳಗೆ ಹಸಿರು ಕ್ರಾಂತಿ ಆಯ್ತಲ್ಲ, ಅದಕ್ಕೆ ಮೂಲ ಕಾರಣ ರೇಡಿಯೋ ಅನ್ನುವಂಥದ್ದು ಗೊತ್ತಾಯಿತು. ಹೀಗಾಗಿ ನಮ್ಮ ಜನರಿಗೆ ಈ ತಂತ್ರಜ್ಞಾನವನ್ನು ಸರಳವಾಗಿ ಮುಟ್ಟಿಸುವಲ್ಲಿ ಬಹಳ ಅದ್ಭುತವಾದಂಥ ಒಂದು ಪಾತ್ರ ರೇಡಿಯೋ ಆಡಬಹುದು, ಇನ್ನೂ ಆದರೂ ಆಡಬಹುದು, ಮುಂದಿನ ದಿನಗಳಲ್ಲಿ ಸಹಿತ ಆದರೂ ಅದರ ರೋಲ್ ಇದ್ದೇ ಇರ್ತದೆ ಅನ್ನುವಂಥದ್ದು. ನಾನು ರೇಡಿಯೋಕ್ಕೆ ಸೇರಬೇಕು ಅನ್ನುವಂಥ ಸಮಯದೊಳಗೆ ನನಗೊಂದು ಅವಕಾಶ ಸಿಕ್ತು. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಒಂದು ಎಕ್ಸಾಮ್ ಕರೆದ್ರು, ಅದರೊಳಗೆ ಬರದೆ ಪಾಸ್ ಆದೆ. ಆಮೇಲೆ ಕಲಬುರಗಿ ಆಕಾಶವಾಣಿ ಕೇಂದ್ರಕ್ಕೆ ಹೋಗಿ ಜಾಯ್ನ್ ಆದೆ. ಕಲಬುರಗಿ ಆಕಾಶವಾಣಿ ಅಂದ್ಕೊಳ್ಳೆ ನಮ್ಮ ಕಲಬುರಗಿ ಚಾಮರಾಜೇಶ್ವರ ದೇವಸ್ಥಾನ, ಆ ಒಂದು ಪವಿತ್ರ ಸ್ಥಳ ನೆನಪಾಗ್ತದೆ. ನೀವು ಕಲಬುರಗಿ ಆಕಾಶವಾಣಿ ಒಳಗೆ ಬಹಳ ಹೆಸರು ಮಾಡಿದ್ರಿ, ಅಲ್ಲಿ ಕೃಷಿ ಕಾರ್ಯಕ್ರಮಗಳು ಆಗಿರ್ಬೋದು ಮತ್ತು ಜನಪ್ರಿಯವಾದಂಥ ಒಂದು ಸಾಹಿತ್ಯಿಕ ಕಾರ್ಯಕ್ರಮಗಳು ಆಗಿರ್ಬೋದು, ಅಂದರೆ ಒಂದು ಅನುಭವವನ್ನು ಸೃಷ್ಟಿ ಮಾಡುವಂಥ ಕಾರ್ಯಕ್ರಮಗಳಾಗಿರ್ಬೋದು. ಯಾಕಂದರೆ ಇವತ್ತು ಸಂಸ್ಕೃತಿ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ, ಅದನ್ನು ಜನರ ಮನಸ್ಸಿನೊಳಗೆ ಬಿಂಬಿಸಬೇಕು ಅಂತೇಳಿ ರೇಡಿಯೋ ಜೊತೆಗೆ ನೀವು ಪ್ರಯತ್ನ ಮಾಡಿದ್ರಿ. ಆ ಒಂದು ಏನು ತಮ್ಮ ಒಂದು ದೀರ್ಘವಾದ ಒಂದು ಅನುಭವ ಅದಲ್ಲ, ಅದು ಬಹಳ ನೆನಪುಗಳನ್ನು ನಮಗೆ ಕಟ್ಟಿಕೊಡ್ತದೆ. ನೀವು ಎಷ್ಟು ಜನಪ್ರಿಯಾಗಿರಿ ಅಂತಂದ್ರೆ ನಮ್ಮ ಎಲ್ಲ ಆ ಕಡೆಯವ್ರು ಬಂದವರು, ಈ ಬಿಜಾಪುರದವರು ಎಲ್ಲ ಬಂದು ನಮ್ಮ ಹತ್ರ ನಿಮ್ಮ ಬಗ್ಗೆ ಹೇಳ್ಕೊಳ್ಳೋರು, ನಿಮ್ಮ ನಿಜವಾಗಿ ಅಭಿಮಾನ ಆಗ್ತದೆ. ಸೋಮಶೇಖರ್, ನಿಮ್ಮ ಕಾರ್ಯಕ್ರಮಗಳು, ನಿಮ್ಮ ಕೃಷಿ ಕಾರ್ಯಕ್ರಮಗಳು ಅಂದರೆ ಇಷ್ಟು ತನ್ಮಯರಾಗಿ ನೀವು ಕಾರ್ಯಕ್ರಮ ನೀಡಿದ್ರಲ್ಲ, ಆ ಸಾರ್ಥಕತೆ ನಿಮ್ಗೆ ಹೆಂಗದ? ಅದು ಭಾಳ ಖುಷಿ ಕೊಡುವಂಥದ್ದು ಚೋಳಿನವರೇ. ಯಾಕಪ್ಪ ಅಂತಂದರೆ ನಮಗೆ ನಮ್ಮ ಕೆಲಸದಿಂದ ತೃಪ್ತಿ ಸಿಗಬೇಕು. ನಾವು ಮಾಡುವಂಥ ಒಂದು ಕೆಲಸದೊಳಗೆ ನಮಗೆ ಆಸಕ್ತಿ ಇದ್ರೆ ಮಾತ್ರ ಅದು, ಆಮೇಲೆ ತೀವ್ರವಾದಂಥ ಒಂದು ಹಂಬಲ ಬೇಕಾಗ್ತದೆ. ನಾನು ಜನರ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಜನರಿಗೆ ಏನು ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿ ಅವರಿಗೆ ಕಟ್ಟಿಕೊಡುವಂಥ ಒಂದು ಕೆಲಸ ಏನು ನಾವು ಮಾಡಬೇಕು ಅಂತೀವಲ್ಲ, ಅಂಥ ಒಂದು ಏನು ನಮ್ಮ ಮನಸ್ಥಿತಿ ಇರತೈತಲ್ಲ, ಜನರಿಗೆ ಸಹಾಯ ಮಾಡುವಂಥದ್ದು, ಜನರಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅದು ನನಗೆ ಒಂದು ಅವಕಾಶ ಸಿಕ್ಕಿದೆ. ಇಲ್ಲಿ ಆಕಾಶವಾಣಿಯ ಮೂಲಕ ನನಗೆ ಅವಕಾಶ ಸಿಕ್ಕಿದೆ ಜನರ ಸೇವೆ ಮಾಡೋದಕ್ಕೆ. ಅದಕ್ಕೆ ನಾನು ಆ ಸೇವೆಯನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಅನ್ನುವಂಥದ್ದು ಒಂದೇ ವಿಚಾರ ಮಾಡಿ ನಾನು ಎಷ್ಟು ಸಾಧ್ಯದ ನನ್ನ ಕಡೆಯಿಂದ ಅದನ್ನು ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡಿದೆ. ಆಸಕ್ತಿ ಮತ್ತು ಉತ್ಸಾಹ ಮೂಲ, ಉಳಿದಿದ್ದು ಏನೇನೂ ನಾನು ವಿಚಾರ ಮಾಡಲಿಲ್ಲ. ನನಗೊಂದು ಅವಕಾಶ ಸಿಕ್ಕಿದೆ ಜನಸೇವೆಗೆ, ಅದನ್ನು ಮಾಡಿದ್ರಾಯ್ತು. ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಕೆಲಸಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದನ್ನು ಮಾಡಿದ್ರಾಯ್ತು. ರೈತರಿಗೆ ಯಾಕೆ ನಾನು ಮುಖ್ಯವಾದಂಥ ಒಂದು ರೋಲ್ ಕೊಡ್ತೀನಿ ಅಂತಂದರೆ, ಅವರು ಹೆಚ್ಚು ಕಡಿಮೆ ಭಾಳ ನಿರಕ್ಷರಗಳಿರ್ತಾರೆ, ಅವರಿಗೆ ಸಾಕ್ಷರತೆ ಭಾಳ ಇರುವುದಿಲ್ಲ. ಕೆಲವು ವರ್ಷಗಳ ನಾವು ಹಿಂದೆ ನೋಡಿದ್ರೆ ಈಗ ಒಂದು ಸ್ವಲ್ಪ ಸುಧಾರಣೆ ಆಗಿದೆ, ಭಾಳಷ್ಟು ಜನ ಕಲಿತಾ ಇದ್ದಾರೆ. ಆದರೆ ಮೊದಲಿನ ದಿನಗಳಿಗೆ ನಾವು ಹೋಲಿಸಿ ನೋಡಿದ್ರೆ ಅವಾಗ ಸಾಕ್ಷರರಾಗ್ತಾ ಇರಲಿಲ್ಲ. ಭಾಳ ಸಣ್ಣ ವಯಸ್ಸಿನೊಳಗೆ ಅವರು ಕೃಷಿಗೆ ಬರ್ತಾ ಇದ್ರು. ವಿಜ್ಞಾನ ಏನು ಹೇಳುತ್ತದೆ ಅದನ್ನು ಅರಗಿಸಿಕೊಳ್ಳೋದು ಅವರಿಗೆ ಭಾಳ ಕಷ್ಟ ಆಗುವಂಥ ಒಂದು ಸಮಯ. ಅದಕ್ಕೆ ನಾವು ಎಷ್ಟು ಸರಳವಾಗಿ ಅವ್ರ ಭಾಷೆಯೊಳಗೆ, ಅವ್ರ ಆಕ್ಸೆಂಟ್ದೊಳಗೆ ನಾವು ಲೋಕಲ್ ಒಂದು ಫ್ಲೇವರ್ ಕೊಟ್ಟು, ಅಂದ್ರೆ ಅವ್ರ ಭಾಷೆಯೊಳಗೆ ಅವ್ರಿಗೆ ತಿಳಿಯುವಂಗೆ ಹೇಳುವಂಥ ಒಂದು ಕೆಲಸ ಮಾಡಿದ್ರೆ ಅವರಿಗೆ ಅರ್ಥ ಆಗ್ತದೆ. ಈ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡಿ ಅದು ಏನಪ್ಪಾ ಅಂತಂದ್ರೆ ನಾವು ಜನರಿಗೆ ಹತ್ತಿರ ಆಗುವಂಥ ಒಂದು ಸಂಬಂಧವನ್ನು ಕಲ್ಪಿಸ್ತೀವಿ. ಸೋಮಶೇಖರ್, ಈಗ ನೋಡ್ರಿ, ಜನ ಹೇಳ್ತಾರೆ ಅಂದ್ರೆ ಸೋಮಶೇಖರ್ ಅವರು ನೀವು ಮಾಡೋ ಸಂದರ್ಶನದೊಳಗೆ ಸಾಮ್ಯತೆ ಇರ್ತದೆ. ಒಂದು ಸಂದರ್ಶನದೊಳಗೆ ನಮ್ದು ವೈಯಕ್ತಿಕವಾಗಿ ನಾವು ಹೇಳೋದಂದ್ರೆ, ಅಂದ್ರೆ ಈಗ ಸಂದರ್ಶನ ಕಾರ್ಯ ಅವ್ರ ಜವಾಬ್ದಾರಿ ಬಹಳ ಅದ. ಯಾಕಂದ್ರೆ ಯಾರೋ ಒಬ್ರು ಸಂದರ್ಶನಕ್ಕೆ ಬಂದಾಗ ಅವ್ನು ಯಾವ ರೀತಿ ಸಂದರ್ಶನ ಮಾಡಬೇಕು, ಅವರಲ್ಲಿರೋ ಒಂದು ಉದ್ದೀಪನ ಮಾಡುವಂಥದ್ದು, ಅವರಲ್ಲಿರೋ ಒಂದು ಉನ್ನತವಾದದ್ದು ಹೊರಗೆ ಬರಬೇಕು ಅಂತಂದ್ರೆ ಸಂದರ್ಶನಕಾರ ಕೆಲಸ ಬಹಳ. ನಾನು ಸುಮಾರು 4,000-5,000 ಸಂದರ್ಶನಗಳು ಮಾಡಿದ್ದೀನಿ, ನನಗೆ ಆ ಒಂದು ತೃಪ್ತಿ ಅದ. ಅಂದ್ರೆ ಒಂದು ಸಂದರ್ಶನದಲ್ಲಿ ಒಂದು ವೈಶಿಷ್ಟ್ಯತೆಯನ್ನು ತೆಗೆದುಕೊಂಡು ಬರಲಿಕ್ಕೆ ನಿಮ್ಮ ಜೊತೆಗೆ ನಾನು ಕೂಡ ಕಾರಣ ಆಗಿದ್ದೀನಿ ಅನ್ನೋದು ನನಗೆ ಹೆಮ್ಮೆ ಇದೆ. ಅಂದ್ರೆ ಮುಖ್ಯವಾಗಿ ಇವತ್ತು ಆಕಾಶವಾಣಿ ಸಂದರ್ಶನಗಳು ತುಂಬಾ ಜನಪ್ರಿಯವಾಗಿವೆ. ಯಾಕಂದ್ರೆ ಆಕಾಶವಾಣಿಯ ಸಂದರ್ಶನ ಕೇಳಿ ಶ್ರೋತರು ಏನ್ ಮಾಡ್ತಾರೆ, ಕಲ್ಪನೆ ಮಾಡ್ಕೋತಾರೆ. ಈ ತರ ಒಂದು ವಿಚಾರಗಳನ್ನು ನಾವು ದೀರ್ಘಕಾಲವಾಗಿ ನಾವು ಸಂಭಾಷಣೆಯನ್ನು ಕೇಳಿದಾಗ ಬರೀ ಭಾಷಣ ಕೇಳಿದ್ರೆ ಬೇಜಾರಾಗುತ್ತೆ, ಆದ್ರೆ ಸಂದರ್ಶನ ಕೇಳಿದಾಗ ಒಂದು ಉತ್ಸಾಹವನ್ನ ತರುವಂತ ಕೆಲಸ, ಆಮೇಲೆ ಒಂದು ಜೀವನೋತ್ಸಾಹ. ಮತ್ತೊಮ್ಮೆ ನಾವು ಆ ವಿಷಯದ ಕರೆದ ನಾವು ಗಮನ ಹರಿಸಿ ಈ ತರ ನಾವು ಯಾಕೆ ಮಾಡಬಾರ್ದು, ಇಂಥ ಮಾತುಗಳನ್ನ ಕೇಳಿ ನಾನು ಇದು ಮಾಡ್ಲಿಕ್ಕೆ ತಯಾರಾಗಬೇಕು ಅನ್ನೋದು. ಈಗ ಉದಾಹರಣೆಗೆ ನೀವು ಕೃಷಿರಂಗ ಬಗ್ಗೆ ಹೇಳ್ತಾ ಇದ್ದೀರಿ, ನಮ್ಮ ಕೃಷಿ ಕಾರ್ಯಕ್ರಮಗಳು ಅಂದ್ರೆ ಖಂಡಿತವಾಗಿ ಕೂಡ ಆಕಾಶವಾಣಿ ಸಾಕಷ್ಟು ಜನರಿಗೆ ಎಚ್ಚರಿಸೋ ಕೆಲಸವನ್ನು ಮಾಡಿದೆ. ಇವತ್ತ ನಾವು ಅಂದಾಜು ಗೊಬ್ಬರ ಹಾಕೋದಿರ್ಬೋದು ಅಥವಾ ಸಾವಯವ ಕೃಷಿಯಿಂದ ಹಿಮ್ಮುಖ ಆಗ್ತಾ ಇರುವಂತಹ ಜನರು ನೋಡದಿರ್ಬೋದು, ಅಂದ್ರೆ ದನಕರುಗಳನ್ನ ಸಾಕದೇ ಇರುವಂತಹದ್ದು ಎಚ್ಚರಿಸ್ತಾನೆ ಬಂದಿವ್ ನಾವು. ತಾವು ಬಹಳ ಜನಪ್ರಿಯ ಕಾರ್ಯಕ್ರಮ ಮಾಡಿದ್ದೀರಿ ಕೃಷಿ ಕಾರ್ಯಕ್ರಮಗಳನ್ನ, ಒಂದೆರಡು ಝಲಕನ್ನು ಹೇಳ್ಬೋದಾ? ಹೇಳ್ಬೋದು, ನನಗೆ ನೆನಪಾಗ್ತದ. ಇದ್ರೊಳಗೆ ರೇಡಿಯೋದ ಪಾತ್ರ ಬಹಳ ಮುಖ್ಯ ಅದ. ತಾವು ಹೇಳ್ದಂಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ರೇಷ್ಮೆ ಕೃಷಿ ಬದುಕಿಗೆ ಖುಷಿ ಅಂತ ಹೇಳಿ. ಇದು ಒಂದು ಸೀರೀಸ್ನೊಳಗೆ ಸರಣಿಯೊಳಗೆ ಪ್ರಸಾರ ಆಗ್ತಾ ಇದ್ದಂಥ ಕಾರ್ಯಕ್ರಮ. ಅದರೊಳಗೆ ಏನು ರೇಷ್ಮೆ ಬೆಳವಣಿಗೆ ಬಗ್ಗೆ, ಆಮೇಲೆ ಬೇಸಾಯದ ಬಗ್ಗೆ, ಆಮೇಲೆ ಸೌಲಭ್ಯಗಳ ಬಗ್ಗೆ ಇದನ್ನೆಲ್ಲ ನಾವು ಪ್ರತಿ ವಾರ ಹೇಳ್ತಾ ಇದ್ದಂಥ ಸಮಯ. ಇದು ಸುಮಾರು ವರ್ಷಗಳ ಹಿಂದೆ. ಇತ್ತೀಚೆಗೆ, ತೀರಾ ಇತ್ತೀಚೆಗೆ ನಾನು ವಿಜಾಪುರ ಆಕಾಶವಾಣಿ ಕೇಂದ್ರದೊಳಗೆ ಕೆಲಸ ಮಾಡುವಂಥ ಒಂದು ಸಂದರ್ಭದೊಳಗೆ ಏನಾಯಿತು ಅಂತಂದರೆ, ಒಬ್ಬ ರೈತರ ಕಡೆ, ಅದು ರೇಷ್ಮೆ ಕೃಷಿ ಮಾಡುವಂಥ ರೈತರ ಕಡೆ ಸಂದರ್ಶನಕ್ಕೆ ಹೋಗುವಂಥ ಒಂದು ಅವಕಾಶ ಬಂತು, ಸನ್ನಿವೇಶ ಬಂತು. ಅಲ್ಲಿ ಹೋಗಿ ಅವರ ಕೃಷಿ ಬಗ್ಗೆ ಕೇಳಿ ಮಾತಾಡಿ ಇನ್ನೇನು ಇಂಟರ್ವ್ಯೂ ಮಾಡಬೇಕು ಅನ್ನುವಂಥ ಸಮಯದೊಳಗೆ ಅವರಿಗೆ ಯಾವ ರೀತಿ ಇದನ್ನು ಕಲಿತ್ರಿ ನೀವು ಅನ್ನುವಂಥ ಮಾತು ನಾನು ಕೇಳಿದೆ. ಅವರು ಏನು ಹೇಳಿದ್ರು ಅಂತಂದರೆ, ಸರ್, ಕೆಲವು ವರ್ಷಗಳ ಹಿಂದೆ ನಾನು ಇನ್ನೂ ಶುರು ಮಾಡಿರಲಿಲ್ಲ ರೇಷ್ಮೆ ಕೃಷಿ. ಕಲಬುರಗಿ ಆಕಾಶವಾಣಿ ಕೇಂದ್ರದಿಂದ ರೇಷ್ಮೆ ಕೃಷಿ ಬದುಕಿಗೆ ಖುಷಿ ಅನ್ನುವಂಥ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಅದನ್ನು ಕೇಳಿ ನಾನು ರೇಷ್ಮೆ ಕೃಷಿ ಮಾಡಬೇಕು ಅನ್ನುವಂಥದ್ದು ಹಂಬಲ ಬಂತು ನನಗೆ. ಅವಾಗಿಂದ ಆ ಕಾರ್ಯಕ್ರಮ ಕೇಳಿ ನಾನು ಶುರು ಮಾಡಿದೆ. ಅಲ್ಲಿಂದ ಇಲ್ಲಿ ತನಕ ನನ್ನ ಪ್ರಗತಿ ನನಗೆ ವಿಚಿತ್ರ ಅನ್ನಿಸ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಮತ್ತು ಅದಕ್ಕೆ ಅವರಿಗೆ ಒಂದು ಪತ್ರಿಕೆಯವರು ಶ್ರೇಷ್ಠ ಕೃಷಿಕ ಅಂಥೇಳಿ ಪ್ರಶಸ್ತಿ ನೀಡಿ ಗೌರವಿಸಿದ್ದನ್ನು ಕೂಡ ಅವರು ನಮಗೆ ಹೇಳಿದ್ರು. ಓಹೋ, ನಾ ಅವ್ರಿಗೆ ಹೇಳಿದೆ, ನೀವು ರೇಷ್ಮೆ ಕೃಷಿ ಬದುಕಿಗೆ ಖುಷಿ ಏನು ಕಾರ್ಯಕ್ರಮ ಕೇಳಿದ್ರಲ್ಲ, ಅದನ್ನು ಮಾಡಿದವ್ರು ಯಾರು ಅಂತ ಹೇಳಿ ಕೇಳಿದೆ. ಸರ್, ನನಗೆ ನೆನಪಿಲ್ಲರಿ ಸರ್, ನಾನು ಕೇಳಿದ ಮಾತ್ರ ಖರೆ ಅಂತಂದ್ರೆ. ಯಾರು ಮಾಡಿದ್ರಲ್ಲ ಅವರು ಇವತ್ತು ನಿಮ್ಮ ಮುಂದೆ ಕೂತಾರ ಅಂತ ಹೇಳಿ ಹೇಳಿದೆ ಅವರಿಗೆ. ಅದು ಒಂದು ಸಾರ್ಥಕವಾದಂತಹ ಒಂದು ಕ್ಷಣ ಅಂತ ಹೇಳ್ಬೋದು. ಆ ನಮ್ಮ ಉದ್ದೇಶ ಏನದ, ರೈತರಿಗೆ ಮುಟ್ಟಿಸಬೇಕು, ರೈತರ ಪ್ರಗತಿ ಆಗಬೇಕು ಅನ್ನುವಂಥ ಉದ್ದೇಶದಲ್ಲ, ಅದು ಅಲ್ಲಿ ಸಫಲ ಆದಂತಹ ಕ್ಷಣಗಳನ್ನು ನಾನು ನೋಡಿದೆ. ನಿಜವಾಗಿ ಸೋಮಶೇಖರ್ ನೋಡ್ರಿ, ಈಗ ನಾವು ಧಾರವಾಡ ಆಕಾಶವಾಣಿಯಿಂದ ಕೃಷಿ ಶೋಧನೆ ಸಾಧನೆ ಕೃಷಿ ವಿಶ್ವವಿದ್ಯಾಲಯದ ಪ್ರಯೋಜನ ಒಳಗೆ ಅಂದ್ರೆ ಅವರು ಸಹಭಾಗಿತ್ವದೊಳಗೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನೋಡ್ರಿ, ಶೋಧನೆ ಸಾಧನೆ, ನಾವು ಶೋಧನೆ ಮಾಡೋಣ ಆಮೇಲೆ ಸಾಧನೆ ಮಾಡೋಣ. ಇವತ್ತು ಕೃಷಿ ಸಾಕ್ಷರ ಆಗೋದು ಬಹಳ ಮುಖ್ಯ. ನಾವು ಎಷ್ಟೋ ಸಾಕ್ಷರತೆ ಪಡೆದಿರಬಹುದು, ಬಟ್ ಕೃಷಿಯೊಳಗೆ ಸಾಕ್ಷರತೆ ಪಡೆದು ಅಲ್ಲಿ ತಾಂತ್ರಿಕತೆಗಳೇನಿದೆ, ವಿಜ್ಞಾನಿಗಳು ಯಾವ ರೀತಿಯ ಒಂದು ತಾಂತ್ರಿಕತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ, ತಳಿಗಳು ಹೇಗಿದೆ, ಬೀಜೋಪಚಾರ ಹೆಂಗೆ ಮಾಡಬೇಕು, ಗೊಬ್ಬರ ಹೆಂಗೆ ಹಾಕಬೇಕು, ಆಮೇಲೆ ಅದು ರಾಶಿ ಮಾಡಬೇಕಾದ್ರೂ ಕೂಡ ಅಂದರೆ ವೈಜ್ಞಾನಿಕವಾಗಿ ಹೆಂಗೆ ನಾವು ಬೆಳಿಬೇಕು ಬಿತ್ತಬೇಕು ಅದ್ರ ಬಗ್ಗೆ ಒಂದು ಮಾಹಿತಿ ತಗೊಂಡಾಗ ಖಂಡಿತವಾಗಿ ಹಿಂದೆ ನೋಡಿದವರಿಲ್ಲ. ಇವತ್ತು ಸಂರಕ್ಷಿತ ಬೇಸಾಯ ಮಾಡಿ ನಮ್ಮ ಋಣದವರು ಎಷ್ಟು ಯಶಸ್ವಿಯಾಗಿದ್ದಾರೆ, ಸಂರಕ್ಷಿತ ಬೇಸಾಯ ಒಂದರಿಂದ ಐದು ಪಟ್ಟು ಬರ್ತದೆ. ಇವೆಲ್ಲ ವಿಷಯಗಳನ್ನು ನಾವು ಮನನ ಮಾಡುವಲ್ಲಿ ಈ ಪ್ರಗತಿಪರ ರೈತರನ್ನು ನಾವು ಸಂದರ್ಶನ ಮಾಡಿದ್ರಿಂದ ಎಷ್ಟೋ ಜನರ ಬದುಕು ಬಂಗಾರ ಆಗ್ಯದ, ಅದು ಖಂಡಿತವಾಗಿ ರೇಡಿಯೋ ಅದಕ್ಕೆ ಕಾರಣೀಭೂತ ಅಂತ ಅನಿಸ್ತದೆ. ಈಗ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳು ಹೇಗೆ ನಮ್ಮ ಜನರ ಮನಸ್ಸನ್ನು, ಈಗ ನೋಡ್ರಿ ನಾವು ಮಕ್ಕಳ ಕಾರ್ಯಕ್ರಮ ಅಂತ ಮಾಡ್ತೀವಿ, ಯುವ ಜನರ ಕಾರ್ಯಕ್ರಮ ಮಾಡ್ತೀವಿ, ಮಹಿಳೆಯರ ಕಾರ್ಯಕ್ರಮ ಮಾಡ್ತೀವಿ, ಆರೋಗ್ಯ ಕಾರ್ಯಕ್ರಮ ಮಾಡ್ತೀವಿ, ಏನಿಲ್ಲ ಆಡಮುಟ್ಟದ ಸೊಪ್ಪಿಲ್ಲ, ಆಕಾಶವಾಣಿ ಕೈಯಾಡಿಸ ಕ್ಷೇತ್ರ ಇಲ್ಲ, ಕ್ಷೇತ್ರ ಇಲ್ಲ. ಅದು ನಿಜವಾಗಿ ಕೂಡ ನಾವು ನಮ್ಮ ಹೆಗ್ಗಳಿಕೆ ಅಂತ ಹೇಳೋದಿಲ್ಲ, ಖಂಡಿತವಾಗಿ ಮಾಡ್ತೀವಿ, ಎಲ್ಲರನ್ನ ನಾವು ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೀಗೆ ಇವು ತಮ್ಮ ಒಂದು ಸಾರ್ಥಕ ಜೀವನದ ಪಯಣದೊಳಗೆ ಈ ಒಂದು ಅನುಭವಗಳು ತಮಗೆ ಒಂದು ಭದ್ರತೆಯನ್ನು ತಂದುಕೊಟ್ಟಿವೆ, ಒಂದು ಹೆಮ್ಮೆಯನ್ನ ನೀಡಿವೆ. ಸೋಮಶೇಖರ್, ಈಗ ನಾವು ನಮ್ಮ ಕೇಂದ್ರದಿಂದ ಕೃಷಿ, ತಾವು ಹೇಳ್ದಂಗ ಕೃಷಿ ಕಾರ್ಯಕ್ರಮಗಳನ್ನ ಅಷ್ಟೇ ಮಾಡಿಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡಿವಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರ ಈ ಯುವ ಜನರ ಕಾರ್ಯಕ್ರಮಗಳೇನದಾವ, ಯುವ ಪ್ರತಿಭೆಗಳನ್ನ ನಾವು ಒಂದು ವೇದಿಕೆ ಕೊಟ್ಟು ಅವರ ಪ್ರತಿಭೆಯನ್ನ ಅನಾವರಣ ಮಾಡುವಂತದ್ದಾಗ್ಲಿ, ಆಮೇಲೆ ವಿಶೇಷವಾಗಿ ಮಕ್ಕಳ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂತ ಸಂದರ್ಭದೊಳಗ ಗ್ರಾಮೀಣ ಪ್ರದೇಶದೊಳಗೆ ನಾವು ಹೋಗಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿವಿ. ಮಕ್ಕಳ ಕಾರ್ಯಕ್ರಮಗಳನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು, ಆಮೇಲೆ ಮಹಿಳೆಯರ ಕಾರ್ಯಕ್ರಮಗಳನ್ನ, ಗ್ರಾಮೀಣ ಮಹಿಳೆಯರ ಕಾರ್ಯಕ್ರಮಗಳನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಮೊದಲಿನ ದಿನಗಳಲ್ಲಿ ಬಹಳಷ್ಟು ಅಂತ ಕಾರ್ಯಕ್ರಮಗಳನ್ನ ಮಾಡಿವಿ ನಾವು. ಅವಾಗ ಏನಾಗ್ತಿತ್ತಪ್ಪ ಅಂತಂದ್ರೆ, ಮಕ್ಕಳಿರ್ಬೋದು ಮಹಿಳೆಯರಿರ್ಬೋದು, ಅವರು ಎಂದೂ ಇನ್ನೊಬ್ಬರಿಗೆ ಮಾತಾಡದವರಲ್ಲ, ಅವರ ಧ್ವನಿ ಇನ್ನೊಬ್ರು ಕೇಳಿದವರಲ್ಲ. ಅಂಥವರಿಗೆ ನಾವು ಧ್ವನಿಯನ್ನ ಕೊಟ್ಟು ಅವರ ಧ್ವನಿಯನ್ನ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನರು ಕೇಳುವಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ವಿ. ಅವ್ರು ಅದರೊಳಗೆ ಕೇಳದ ಕೂಡಲೇ ಏನಾಯ್ತಪ್ಪ ಅಂತಂದ್ರೆ, ರೇಡಿಯೋದೊಳಗೆ ಕೇಳದ ಬಂದ ಕೂಡಲೇ ಅವ್ರಿಗೆ ಆದಂತಹ ಒಂದು ಖುಷಿ ಅಷ್ಟಿಷ್ಟಲ್ಲ, ಏನೋ ಒಂದು ದೊಡ್ಡ ಸಾಧನೆಯನ್ನ ನಾವು ಮಾಡೀವಿ, ನಮ್ಮ ರೇಡಿಯೋದೊಳಗೆ ನಮ್ಮ ಧ್ವನಿ ಬಂತು, ಇಷ್ಟು ಜನ ಎಲ್ಲ ಕೇಳಿದ್ರು, ನಾವು ಹಾಡಿದ್ವಿ, ನಾವು ಮಾತಾಡಿದ್ವಿ ಅನ್ನುವಂಥ ಒಂದು ಸಾರ್ಥಕ ಭಾವ ಏನಿರಲ್ಲ, ಅದನ್ನು ಕೇಳಿ ಅದನ್ನು ನೋಡೆ ನಾವು ಖುಷಿ ಪಡುವಂತಹ ಕ್ಷಣಗಳು ಕೂಡ ಅವು. ಮಕ್ಕಳಿರ್ಬೋದು ಮಹಿಳೆಯರಿರ್ಬೋದು, ಮಕ್ಕಳಂತೂ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ರು. ಬಾಲವಿಹಾರ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ, ಆಮೇಲೆ ಅಕ್ಕನ ಬಳಗ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಖಂಡಿತ, ಅವ್ರ ಧ್ವನಿಯನ್ನ ಪ್ರಸಾರ ಮಾಡಿದ ಕೂಡಲೇ ಅವ್ರು ನಮಗೆ ಏನು ಬಹಳ ಚಂದ ಬಂತ್ರಿ ಸರ್, ಬಹಳ ಖುಷಿ ಆಯ್ತು ನಮಗೆ, ನೀವು ಇಲ್ಲಿ ತನಕ ಬಂದ್ರಿ, ಅವ್ರಿಗೆ ನಾವು ಆ ಟೈಮ್ನೊಳಗೆ ಆಕಾಶವಾಣಿಯವ್ರು ನಮ್ಮ ಊರಿನ ತನಕ ಬರ್ತಾರೇನು ಅನ್ನುವಂಥದ್ದು ಒಂದು. ಆದ್ರೆ ನಾವು ಎಷ್ಟೋ ಸಲ ಚೋಳಿನವ್ರೆ ನಾಲ್ಕು ಐದೈದು ಕಿಲೋಮೀಟರ್ ನಡ್ಕೊಂಡು ಹೋಗಿವಿ, ಹಳ್ಳ ದಾಟಿ ಹೋಗಿವಿ. ನಮಗೂ ಕೂಡ ಅದೇ ಅನುಭವ ಸೋಮಶೇಖರ್. ಈಗ ನೋಡ್ರಿ ಆಕಾಶವಾಣಿ ಅಂದ್ರೆ ನಮ್ಗೆ ವೈವಿಧ್ಯತೆಗಳ ಆಗ್ರ, ನಮಗೆ ಸಾಕಷ್ಟು ವೈವಿಧ್ಯವಾದ ನೆನಪುಗಳನ್ನು ತಂದುಕೊಟ್ಟದ. ನಾವು ಎಷ್ಟೋ ಸರಿ ಈಗ ಸ್ವಾತಂತ್ರ್ಯ ಹೋರಾಟದ ಸವಿ ನೆನಪುಗಳು ರೆಕಾರ್ಡ್ ಮಾಡ್ಲಿಕ್ಕೆ ಹೋದಾಗ ಆ ಬೀರೇಶ್ವರ ದೇವಸ್ಥಾನದ ಮಲ್ಕೊಂಡ್ವಿ ನಾವು, ಅಲ್ಲಿ ಮಲ್ಕೊಂಡ್ವಿ. ಅಂದ್ರೆ ಇವತ್ತು ನಾವು ನೀವು ಹೇಳಿದ್ರಿ ಗ್ರಾಮೀಣ ಮಹಿಳೆಯರ ಬಗ್ಗೆ ಹೇಳಿದ್ರಿ, ಅಪೌಷ್ಟಿಕತೆಯಿಂದ ಸಾಕಷ್ಟು ತಾಯಂದ್ರು ಬಳಲ್ತಾರೆ. ಇವತ್ತು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ ಎಲ್ಲ ಬಂದವು, ಅಂದ್ರೆ ಆ ಒಂದು ಭಾಗದ 10-10 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಮಾಹಿತಿಯನ್ನು ನೀಡುವಂಥದ್ದು ಆಕಾಶವಾಣಿ ಯಾವಾಗಲಿಂದ ಮಾಡ್ಕೊಂಡು ಬಂದದ. ಹೌದು, ಅದು ಹೇಳಿದ್ನಲ್ಲ 1947-52 ಏನದಲ್ಲ ಅದು ಸುವರ್ಣ ಕಾಲ. ಅಂದ್ರೆ ಈ ಸಣ್ಣ ಸಣ್ಣ ಮಾಹಿತಿಗಳು ಜನಪದ ಕಲಾವಿದರು ಬಂದು ತಮ್ಮ ಹಾಡುಗಳನ್ನು ನಮ್ಮಲ್ಲಿ ಬರ್ತಾ ಇರೋದು ಎಂತ ಖುಷಿ ಅವ್ರಿಗೆ. ನಾವು ಹಾಡು ಹೋಗಿ ಅಲ್ಲಿ ನಮ್ಮ ರೇಡಿಯೋ ಬರ್ಲಾಗ್ತಿದ್ರಿ ಅಂತೇಳಿ ಬಹಳ ನಮ್ಮ ರೇಡಿಯೋ ಕಾಕ ಅಂತ ಕರೆದು ಅವ್ರ ನಮ್ಮ ರೇಡಿಯೋ ಕಾರ್ಯಕ್ರಮ ಮಾಡುವಂತವ್ರು, ಅವ್ರು ರೇಡಿಯೋ ಸ್ಟಾರ್ಸ್. ಅವಾಗ ಅವ್ರನ್ನ ಊರಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು, ಅದು ನಿಜವಾಗಿ ಕೂಡ ನಮ್ಮದು ಹೆಗ್ಗಳಿಕೆ ಅಂತ ನಾನು ಅನ್ಕೋತೀನಿ. ನಮ್ಮ ನಿಜವಾಗಿ ಕೂಡ ನೋಡ್ರಿ ಸೋಮಶೇಖರ್, ಬೇರೆ ಬೇರೆ ಬಿಜಾಪುರ ಆಕಾಶವಾಣಿಯಲ್ಲಿ ಕೂಡ ತಾವು ಕೆಲಸ ಮಾಡಿದಿರಿ, ಈಗ ಕಲಬುರಗಿ ಆಕಾಶವಾಣಿ ಒಂದು ಕಾರ್ಯಕ್ರಮ ಮುಖ್ಯಸ್ಥರಾಗಿ ನಾವು ತಾವು ಏನು ಈ ಸಾರ್ಥಕತೆ ಏನಿದೆ, ಈ ಪಯಣ ಏನಿದೆ ಅಲ್ಲ, ಈ ಪಯಣ ಹಿಂದೆ ಒಮ್ಮೆ ಹೊಳ್ಳಿ ನೋಡಿದ್ರು ಕೂಡ ನಮಗೆ ಒಂದು ಬೇರೆ ಕ್ಷೇತ್ರ ಬಿಟ್ಟು ಇಲ್ಲಿ ಬಂದದ್ದು ಬಹಳ ಸಂತೋಷ ಆಯ್ತು ಅಂತ ಹೇಳ್ಕೊಂಡ್ರಿ. ಹೇಗೆ ಆ ವಿವಿಧತೆಯನ್ನು ನಿಮ್ಮ ನಮ್ಮ ಸ್ನೇಹಿತರು ಹೇಳ್ತಾರೆ ಬೇರೆನೇ ಇದ್ರೆ ನೀವು ನಾವು ಬೇರೆನೇ ಇದ್ದೀವಿ ಅಂತೇಳಿ, ಅದನ್ನ ಹೇಳ್ಕೋಬಹುದಾ? ಹಾ, ನಿಜ, ಇದು ಬಹಳ ಸಾರ್ಥಕವಾದಂತಹ ಕ್ಷಣಗಳನ್ನ ನಾವು ಅನುಭವಿಸಿದೀವಿ ಅಂತ ಹೇಳಿ ಹೇಳ್ಬೋದು ಶರಣ್ ಬಸವ್ ಅವರೇ. ಯಾಕಪ್ಪ ಅಂತಂದ್ರೆ, ನಾನು ಈಗಾಗಲೇ ಹೇಳ್ದಂಗ ನಾನು ಮೊದಲಿಂದನೂ ರೇಡಿಯೋ ಅಭಿಮಾನಿ ನಾನು. ರೇಡಿಯೋದೊಳಗೆ ಕೆಲಸ ಮಾಡಬೇಕು, ಬೇರೆ ಏನೇ ಕೆಲಸ ಬಂದರೂ ಬಿಟ್ಟು ಒಟ್ಟು ರೇಡಿಯೋದೊಳಗೆ ನಾನು ಮಾಡಬೇಕು. ಯಾಕಪ್ಪ ಅಂತಂದ್ರೆ ರೇಡಿಯೋದ ಮೂಲಕ ನಾನು ಜನರಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡಬಹುದು, ಅವರನ್ನು ಎಜುಕೇಟ್ ಮಾಡಬಹುದು ಅಂತೇಳಿ. ಒಂದು ಎಜುಕೇಟ್ ಮಾಡೋದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ಏನಪ್ಪ ಅಂತಂದ್ರೆ ನಮ್ಮ ರೈತಾಪಿ ಜನ ಏನಿದ್ದಾರೆ, ಭಾಳ ದೊಡ್ಡ ಕಮ್ಯುನಿಟಿ ಇದು, ಇಡೀ ನಮ್ಮ ಉತ್ತರ ಕರ್ನಾಟಕದ್ದೇ ಲೆಕ್ಕ ತಗೊಂಡ್ರೆ ಭಾಳ ದೊಡ್ಡ ಕಮ್ಯುನಿಟಿ. ಅವರಿಗೆ ಸರಿಯಾದಂತಹ ಒಂದು ಮಾಹಿತಿ ಸರಿಯಾದ ಕ್ಷಣದೊಳಗೆ ಸಿಗುವುದಿಲ್ಲ, ಸರಿಯಾದ ಸಮಯದೊಳಗೆ ಸಿಗುವುದಿಲ್ಲ ಅಂತೇಳಿ. ಅದು ವಿಸ್ತರಣೆದ ಸಮಸ್ಯೆ ಇದ್ದೇ ಅದ. ಯಾವತ್ತಾದರೂ ನಮಗೆ ಬೇಕಾದಂತಹ ಮಾಹಿತಿ ನಮಗೆ ಬೇಕಾದಾಗ ಸಿಗುವುದಿಲ್ಲ, ಅದು ಮಾಹಿತಿ ಎಲ್ಲಿ ಸಿಗ್ತದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಎಷ್ಟು ಜನರಿಗೆ. ಹಾಗಾಗಿ ಸಾಕಷ್ಟು ನುಕ್ಸಾನ್ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಕಾರಣಕ್ಕಾಗಿ ನಾನು ಒಂದು ವಿಚಾರ ಮಾಡಿ ಏನು ಮಾಡಿದೀವಪ್ಪ ಅಂತಂದರೆ, ನಮ್ಮ ರೈತರಿಗೆ ಮುಖ್ಯವಾದಂಥದ್ದು ಮಳೆ ಮತ್ತು ನೀರು. ಇದಿತ್ತಪ್ಪ ಅಂತಂದರೆ ಯಾವ ರೈತಾದರೂ ಕೂಡ ಒಳ್ಳೆ ಕೃಷಿಯನ್ನು ಮಾಡಬಹುದು. ಆದರೆ ನಮ್ಮ ಮುಖ್ಯವಾದಂತಹ ಏನು ಕೃಷಿ ಇದೆ, ಕೃಷಿಯ ಬೆನ್ನೆಲುಬು ಏನಪ್ಪಾ ಅಂತಂದ್ರೆ ಮಳೆ, ನೈಋತ್ಯ ಮುಂಗಾರು. ಆ ಮುಂಗಾರು ಬಂತು ಅಂತಂದ್ರೆ ನಮ್ದು ಕೃಷಿ ಚಲೋ ಆಗ್ತದ, ಇಲ್ಲ ಅಂತಂದ್ರೆ ಇಲ್ಲ. ಮತ್ತೆ ನಾವು ನೋಡ್ತಾ ಇದ್ದೀವಿ ಅಕಾಲಿಕ ಮಳೆಗಳು ಇರ್ತಾವ, ಬೇರೆ ಬೇರೆ ಸೀಸನ್ ಒಳಗೆ ಮಳೆ ಬರ್ತಾವ, ಬಂದಾಗ ಮಳೆಯಿಂದ ತೊಂದರೆ ಆಗುವಂಥದ್ದು, ನೈಸರ್ಗಿಕ ವಿಕೋಪಗಳಿಂದ ತೊಂದರೆ ಆಗುವಂಥದ್ದು ಈಗಂತ ಸಾಕಷ್ಟು ಆಗ್ತಾ ಸಾಕಷ್ಟು ಆಗ್ತಾ ಇದ್ದಾವೆ. 15-16 ವರ್ಷಗಳ ಹಿಂದೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದೀವಿ. ನಮ್ಮ ರೈತರಿಗೆ ಒಂದು ಹವಾಮುನ್ಸೂಚನೆಯನ್ನ ಕೊಟ್ಟರೆ ಅವರು ನುಕ್ಸಾನನ್ನ ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಜೀರೋಕ್ಕೆ ತರಬಹುದು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಿವಿ. ಅದನ್ನ ನಮಗೆ ಸರಿ ಅನ್ನಿಸ್ತು. ಆಮೇಲೆ ನಮ್ಮ ಡಾಕ್ಟರ್ ರಘು ಅಂತೇಳಿ ನಮ್ಮ ಆಫೀಸರ್ ಇದ್ರು, ಹೆಡ್ ಆಫ್ ಪ್ರೋಗ್ರಾಮ್ಸ್ ಇದ್ರು, ಕಾರ್ಯಕ್ರಮ ಮುಖ್ಯಸ್ಥರಿದ್ರು, ಡಾಕ್ಟರ್ ಎನ್ ರಘು ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ ಬೆಂಗಳೂರಿನಲ್ಲಿ. ಅವರಿಗೆ ಈ ವಿಚಾರ ಮುಂದಿಟ್ಟಾಗ, ಆಯ್ತು ರೂಳಿ ಭಾಳ ಒಳ್ಳೆ ಕೆಲಸ ನೀವು ಮಾಡ್ರಿ, ನೀವು ಏನ್ ಮಾಡ್ತೀರಿ ನಾನು ಐ ಆಮ್ ಹ್ಯಾಪಿ ದಟ್ ಯು ಆರ್ ಡೂಯಿಂಗ್ ಅಂತೇಳಿ ಅಂದುಕೊಳ್ಳೇ ಅವರು ನಾನು ಶುರು ಮಾಡಿದೆ ಆ ಕಾರ್ಯಕ್ರಮ ಮಾಡೋದಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಮೊದಲು ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿದೆ. ಹವಾಮುನ್ಸೂಚನೆ ಕೊಡಬೇಕಾಯ್ತಪ್ಪ ಅಂತಂದ್ರೆ ನಾವು ಆದಷ್ಟು ನಿಖರವಾದಂಥ ಮಾಹಿತಿ ಕೊಡಬೇಕು, ಮತ್ತು ನಂಬಲರ್ಹವಾದಂಥ ಮಾಹಿತಿ ಕೊಡಬೇಕು, ಜನರು ಅದ್ರ ಮೇಲೆ ಡಿಪೆಂಡ್ ಆಗಬೇಕು. ಇವೆಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಅದು ರಿಸ್ಕ್ ಇತ್ತು ಆ ಟೈಮ್ನೊಳಗೆ, ಆದರೂ ಕೂಡ ನಾವು ಶುರು ಮಾಡಿದ್ವಿ. ಇದು ಶುರು ಮಾಡಿದ ಕೆಲವೇ ಕೆಲವು ದಿನಗಳಲ್ಲಿ ನಮ್ಮ ರೈತರಿಗೆ ಬಹಳಷ್ಟು ಅನುಕೂಲಕ್ಕೆ ಬಂತು ಅಂಥೇಳಿ ಫಲಿತಾಂಶಗಳೇ ಬಂದ್ಬಿಟ್ಟು. ಶುರು ಮಾಡಿದ 15 ದಿವಸಗಳಲ್ಲಿ ನಮಗೊಂದು ಫಲಿತಾಂಶ ಸಿಕ್ತು, ಬಹಳ ಅದ್ಭುತವಾದಂಥ ಒಂದು ಫಲಿತಾಂಶ ಸಿಕ್ತು. ಸುರಪುರ ತಾಲೂಕಿನೊಳಗೆ ರಾಜನಕೊಳ್ಳೂರಿನೊಳಗೆ ಒಬ್ಬ ರೈತರು ಏನು ಮಾಡಿದರು, ನಾವು ಹೇಳಿದ್ದು ಅವತ್ತಿನ ದಿವಸ ನಾಳೆ ಮಳೆ ಬರ್ತದೆ ಅಂತೇಳಿ ಹೇಳಿದಾಗ, ಅವರು ಸುಮಾರು ರೈತರಿದ್ದರು, ಅವರು ಭತ್ತ ಬೆಳೆದು ಹೊರಗೆ ಹಾಕಿದ್ರು, ಮೈದಾನದೊಳಗೆ ಹಾಕಿದ್ರು, ಮಳೆ ಬರ್ತದೆ ಅನ್ನುವಂಥ ಒಂದು ವಿಚಾರ ಕೇಳಿದಾಗ ಅವರು ನಮ್ಮ ರೇಡಿಯೋ ಕೇಳೋರು, ಅವರು ಮಳೆ ಬರ್ತದೆ ಅಂತೇಳಿ ರೇಡಿಯೋದಾಗ ಹೇಳಾರ ಅಂತಂದ್ಕೂಡಲೇ ನಾವು ಏನಾದರೂ ಮಾಡಬೇಕು, ನಾವು ಉಳಿಸ್ಕೋಬೇಕಿದ್ದ ಇಲ್ಲಪ್ಪ ಅಂತಂದ್ರೆ ಮಳೆ ಹಾಳಾಗಿ ಬಿಡ್ತೈತಿ ಅಂತೇಳಿ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮರು ದಿವಸ ಜಲ್ದಿ ಆ ದಲ್ಲಾಳಿಯನ್ನು ಕರೆದು ಅದನ್ನ ಮಾರಾಟ ಮಾಡಿಬಿಟ್ರು. ಸುಮಾರು 5 ಜನ ಕೂಡಿ ಮಾರಾಟ ಮಾಡಿಬಿಟ್ರು, ಸುಮಾರು 1,100 ಚೀಲ ಮಾರಾಟ ಮಾಡಿದ್ರು. ಮಾರಾಟ ಮಾಡಿ 1-2 ತಾಸಿಗೆ ಧೋ ಧೋ ಧೋ ಅಂತ ಹೇಳಿ ಮಳೆ ಸುರಿದು ಅಲ್ಲಿ ವಾತಾವರಣ ಎಲ್ಲ ಹದಗೆಟ್ಟು ಹೋಗ್ಬಿಡ್ತು. ಅವರು ಎಷ್ಟು ಖುಷಿಯಾಗಿ ಮರು ದಿವಸ ನಮ್ಮ ಆಫೀಸಿಗೆ ಬಂದ್ರು, ಹುಡ್ಕೊಂಬಂದ್ರು, ಸರ್ ನಿನ್ನೆ ನೀವು ಹೇಳಿದ್ದಿಲ್ಲ ಅಂತಂದ್ರೆ ನಾವು ನಮ್ಮ ಬೆಳೆಯೆಲ್ಲ ಮಳೆ ಪಾಲ 100 ಚೀಲ ನೀರಾಗಿರ್ತಿತ್ತು ಬಹಳ ಅದ್ಭುತವಾದಂತಹ ಒಂದು ಕೆಲಸ ಮಾಡಿದ್ರೆ ನೀವು ಅಂತ ಹೇಳಿ ನೋಡ್ರಿ. ಅಂತ ಒಂದೇ ಒಂದು ಮಾಹಿತಿಯಿಂದ ನೋಡು, ಒಂದು ನೆನಪು ಸ್ಮರಣೆ ನೆನಪು ಅಂದ್ರೆ ಆಕಾಶವಾಣಿ ಮಾಹಿತಿ ಎಷ್ಟು ಪ್ರಮುಖವಾದದ್ದು, ಬಹುಮುಖ್ಯವಾದದ್ದು ಇದ್ರಲ್ಲಿ ಗೊತ್ತಾಗ್ತದೆ. ಕ್ರಾಂತಿ ಅಂತೀವಿ ಇದಕ್ಕೆ. ಮಾಹಿತಿ ಅಂದ್ರು ಇಂತ ಒಂದು ದೊಡ್ಡ ಭರಪೂರ ಮಾಹಿತಿಯ ಒಂದು ಮತ್ತೆ ಮಹಾಪೂರ್ಣ ಇದೆ, ಮಹಾಪೂರ್ಣ ಇದೆ. ನಾವು ಇನ್ನು ಮಿಂಚ್ತಾ ಇದೆ ಅನ್ನೋದೇ ನಮಗೊಂದು ಸೌಜಿಗ. ಬಹಳ ವಿಸ್ತೃತವಾಗಿ ಮಾತಾಡಿದ್ರಿ. ಕೊನೆಯದಾಗಿ ಇನ್ನೊಂದೆರಡು ಆಕಾಶವಾಣಿ ಧಾರವಾಡ ಕುರಿತಂತೆ ಒಂದೆರಡು ಮಾತು ಹೇಳಿ. ಶರಣಬಸವ ಚೋಳಿನವರೇ, ಬಹಳ ನನಗೆ ಸಂತೋಷ ಆಗ್ತಾ ಇದೆ ಈ ಸಂದರ್ಭದೊಳಗೆ. ಧಾರವಾಡ ಆಕಾಶವಾಣಿ ಕೇಂದ್ರ 75 ಸಾರ್ಥಕ ವಸಂತಗಳನ್ನು ಪೂರೈಸ್ತಾ ಇದೆ, ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಅದಕ್ಕೆ ನಾನು ತಮಗೆ, ತಮ್ಮ ಸಿಬ್ಬಂದಿ ವರ್ಗದವರಿಗೆ, ಆಮೇಲೆ ಆಕಾಶವಾಣಿ ಧಾರವಾಡ ಕೇಂದ್ರದ ಎಲ್ಲ ಶ್ರೋತೃಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. 75 ವರ್ಷಗಳಿಂದ ಈ ಭಾಗದ ಜನ ಇದನ್ನ ಪೋಷಣೆ ಮಾಡಿಕೊಂಡು ಬಂದಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರ ಯಾವ ರೀತಿ ಜನಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆಗಳನ್ನು ಹಿಡ್ಕೊಂಡು ಇಲ್ಲಿ ತನಕ ಅದಕ್ಕೆ ಒಂದು ಬೆಂಬಲ ಸೂಚಿಸ್ತಾ, ಮೆಚ್ಚುಗೆ ಸೂಚಿಸ್ತಾ, ಮತ್ತು ಕೆಲವೊಂದು ಸಂದರ್ಭದೊಳಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಕೇಂದ್ರದ ಸಿಬ್ಬಂದಿಯವರು ಬೆಳೆಯುವಂಥ ಒಂದು ಅವಕಾಶಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಏನು ಸಮಾಜದ ಅಭಿವೃದ್ಧಿಗಾಗಿ ಏನು ಬೇಕು, ಪ್ರಗತಿಗಾಗಿ ಏನು ಬೇಕು, ಅದನ್ನೆಲ್ಲ ಮಾಡುವಂಥ ಒಂದು ವಾತಾವರಣವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿಯವರು ಕೂಡ ಅವರಿಗೆ ಕೃತಜ್ಞರಾಗಿರಬೇಕು. ಯಾಕಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ನಮಗೆ ಕೇಳುಗರೇ ಪ್ರಭುಗಳು. ಕೇಳುಗರು ಇಲ್ಲ ಅಂತಂದ್ರೆ ಆಕಾಶವಾಣಿಯ ಅಸ್ತಿತ್ವ ಇಲ್ಲ. ಹೌದಾ? ಕಳೆದ 75 ವರ್ಷಗಳಿಂದ ಕೇಳ್ತಾ ಬಂದಿದ್ದಾರೆ, ಮುಂದಿನ ದಿನಗಳಲ್ಲಿ ಸಹಿತ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಿ ಇನ್ನೂ ಇದರ ಒಂದು ಸಾಧನೆ ಇಡೀ ವಿಶ್ವಕ್ಕೆ ಮುಟ್ಟುವಂತಹ ಒಂದು ಸನ್ನಿವೇಶ ಇನ್ನೂ ಪ್ರಖರವಾಗಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ. ಮತ್ತೆ ನಾನು ಈ ಆಕಾಶವಾಣಿ ಧಾರವಾಡ ಕೇಂದ್ರದ ಒಂದು ಪಾರ್ಟ್ ಆಗಿ ಕೂಡ ನಾನು ಕೆಲಸ ಮಾಡಿದ್ದೆ. ನನ್ನ ವಿದ್ಯಾರ್ಥಿ ಜೀವನದ ಸಮಯದೊಳಗೆ ಇಲ್ಲಿಂದಲೇ ನನ್ನ ಕರಿಯರ್ ಶುರುವಾಯಿತು ಅಂತ ಹೇಳ್ಬಹುದು. ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಷಣ್ಬಸವ ಚೋಳಿನವರೇ, ತಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಆಕಾಶವಾಣಿಗೆ ನನ್ನನ್ನು ಕರೆಸಿ ನೀವು ನನ್ನ ಅನುಭವಗಳನ್ನು ಎಲ್ಲರಿಗೂ ಪರಿಚಯ ಮಾಡಿರುವಂತಹ ಒಂದು ಕೆಲಸ ಏನು ಮಾಡ್ತಾ ಇದ್ದೀರಿ ಅದು ನನಗೂ ಒಂದು ಸಾರ್ಥಕವಾದಂತಹ ಕ್ಷಣ. ನಿಮಗೂ ಅಭಿನಂದನೆಗಳು. ಯಾಕಂದ್ರೆ ನೋಡ್ರಿ, ಇದಕ್ಕಿಂತ ಹೆಚ್ಚು ಸಂತೋಷ ಏನಿದೆ ಹೇಳ್ರಿ. ಅಂದ್ರೆ ನಮ್ಮ ಅನುಭವಗಳು ಕೂಡ ಒಂದು ಕಾರ್ಯಕ್ರಮ ಆಗಿ ಜನರ ಮುಂದೆ ನಿಲ್ತದೆ ಅನ್ನೋದೇ ಕೂಡ ಇದು. ಅದಕ್ಕೆ ನಾವು ಇನ್ನೊಮ್ಮೆ ತಮ್ಮ ಅನುಭವಗಳ ಶ್ರೀಮಂತಿಕೆಗೆ ನಾವು ಶರಣು. ಈ ಮಾತುಗಳನ್ನು ಹೇಳಿದ್ದಕ್ಕೆ ನಮ್ಮ ಆಕಾಶವಾಣಿ ಧಾರವಾಡದ ಎಲ್ಲ ನಮ್ಮ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಮತ್ತೆ ಹಿಂಗೆ ಮಾತಾಡ್ತಾ ಇರೋಣ. ಶುಭವಾಗಲಿ ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಬಾನುಲಿ ಕೃಷಿ ಕಾರ್ಯಕ್ರಮಗಳಲ್ಲಿ ಅನುಭವ ಈ ಕುರಿತು ಕಲಬುರಗಿ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥ ಸೋಮಶೇಖರ ರೂಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳಿನ್, ಸಂಕಲನ ರಾಖಿ ಹಾನಗಲ್. ಇದುವರೆಗೆ ಬಾನುಲಿ ಕೃಷಿ ಕಾರ್ಯಕ್ರಮಗಳಲ್ಲಿ ಅನುಭವ ಈ ಕುರಿತು ಕಲಬುರಗಿ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥ ಸೋಮಶೇಖರ ರೂಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ಈಗ ಕೇಳಿ ಜಗದಾಳದ ಗುರುಲಿಂಗಯ್ಯ ಅಂದಾನಯ್ಯ ಮಠಪತಿ ಮತ್ತು ಸಂಘಟಕರಿಂದ ಲಾವಣಿ ಪದಗಳು. ಏನು ಹೇಳಲಿ ತಮ್ಮ ನಿನಗೆ, ಬಲು ಏನು ಸಂಸಾರ ಕುಣ ತಿಳಿಯದೆ ಬಂದು ಜಗದೊಳಗೆ, ಜ್ಞಾನಿಯಾದರ ತಿಳಕುವ ನಿನ್ನೊಳು ಕಾನನದ ಕತ್ತಲ್ ಕಶಿಲ್ಕೆದೆ, ಸ್ವಾನುಭಾವದಿನಿಗೆ ಸದ್ಯಕ್ಕ ಮಾನು ಜನ್ಮ ವ್ಯರ್ಥ ಮಾಡಿದೆ. ಏನು ಹೇಳಲಿ ತಮ್ಮ ನಿನಗೆ, ಬಲು ಏನು ಸಂಸಾರ ಕುಣ ತಿಳಿಯದೆ ಬಂದು ಜಗದೊಳಗೆ, ಮಡದಿ ಮಕ್ಕಳು ಮಿತ್ರ ಬಾಂಧವರು ನಿನ್ನೊಡನೆ ಕೇಳುತ್ತಾ ಸ್ವರ್ಗ ನರ್ಕಕ್ಕೆ ಬಾರದಿವರ್ಯಾರು, ನೀ ಮಾಡಿದ ದ್ರವ್ಯವು ಕೆಲಸಕ್ಕಿಲ್ಲದೆ ಹೋತ ಒಂದ ತೂರು, ಮರವಿಡಿದು ಸಲುವಿದೆ ಬಾಳ ಕಷ್ಟವು ಬಂತ ಬಲ ಗೂರು, ಹಿಂಗಾದರಿವರು ತಡೆಯದಮನರು ಬಿಡದ ಎಳುವಾಗ ಬಿಡಿಸಿಕೊಂಬವರ್ಯಾರು ಎಲ್ಲ, ಕಡಲೋಲು ತೇಲುತ್ತ ಮುಣಗುತ್ತ ದೃಢದ ಕಾಣದೆ ಹೋದೆ ಮರುಳೆ. ಏನು ಹೇಳಲಿ ತಮ್ಮ ನಿನಗೆ, ಬಲು ಏನು ಸಂಸಾರ ಖುನ ತಿಳಿಯದೆ ಬಂದು ಜಗದೊಳಗೆ, ಸಂತ ಸನ್ಮಾರ್ಗವನ್ನು ನೀ ಬಿಟ್ಟಿ ಅನರ್ಥ ಮಾಡಿದೆ ಈ ನರ ಶರೀರ ಉದರಸಿ ಉಪರಾಟಿ, ಈ ಮೃತ್ಯು ಮಾಯಾ ರೂಪ ಸಂಸಾರಕ್ಕ ಮೈಗಟ್ಟಿ, ನಿನಗೆಂದು ಬಿಡುಗಡೆ ಆಗುವುದಿಲ್ಲ ತಿಳಿಯು ಮನ ಮುಟ್ಟಿ ಚೀವ್ಯರ್ಥ ಕೆಟ್ಟಿ, ಗೊತ್ತಿ ಹತ್ತುವ ಮಾರ್ಗ ತಿಳಿಯದೆ ಮತ್ತೆ ಜನನ ಮರಣ ಬಯಸದೆ, ಅತ್ಯಂತ ಅನಂತ ಸುಖ ಉಂಟೆ ಇದರೊಳು ಚಿತ್ತದೊಳು ಚೆನ್ನಾಗಿ ವಿಚಾರಿಸ. ಏನು ಹೇಳಲು ತಮ್ಮನ ನಿನಗೆ, ಆಗ ಈಗಂತಾತ ನೂರು ವರುಷ ಬಲ ಬ್ಯಾಗ ತೆರೆಯಿತು ಕಾಲಚಕ್ರವು ತಡೆಯಲಿಲ್ಲ ನಿಮಿಷ, ಬಹುಸಾಗರದೆ ಭೀತಿ ಇಲ್ಲದೆ ಹೋತ ಇಟ್ಟ ದಿವಸ, ಒಣ ನೀಗಲಾರದ ಕೆಲಸ ಕೈ ಹಾಕಿ ಮಾಡಿಕೊಂಡು ಮೋಸ ಇಲ್ಲ ತೊಲೇಸ, ಆಗದೆಂದಿಗೆ ಸತ್ತ ಹುಟ್ಟುವ ರೋಗ ಪರಿಹಾರ ಮಾಡಿಕೊಳ್ಳದೆ, ಸಾಗಿ ನಡಿಮ ಪೂರ ಕಲ್ವಂದ ಜಾಗ ಮಾಡಿಟ್ಟಿರುವರಲ್ಲ. ಏನು ಹೇಳಲು ತಮ್ಮನ ನಿನಗೆ, ಸಂತ ಜನ ಸಂಸ್ವರ್ಗ ಮೊದಲೆಲ್ಲ, ಈ ಭ್ರಾಂತಿ ನಿನ್ನೊಳು ತೋರ್ಪುದಲ್ಲದೆ ಬ್ಯಾರೆ ಒಂದಿಲ್ಲ, ಹಿಂಗಂತ ತಿಳಿಸುವ ಗಟ್ಟಿ ಶಾಸ್ತ್ರಿಗಳು ಮಾತ ಸುಳ್ಳಲ್ಲ, ಸುಮ್ಮನೋತು ಕಾಲ ಶಾಂತ ಶ್ರೀ ಗುರು ಮಹಾಲಿಂಗ ಪುರಪತಿ ಅಂತರಂಗದಿ ಭಜಿಸ ನಿನಗೆ, ತೋರ್ಪುದಲ್ಲದೆ ನಿಜ ಸುಖ ನಿನ್ನೊಳು ಅಂತಕ್ಕನ ವಶವಾಗಿ ಹೋಗುವೆ. ಏನು ಹೇಳಲು ತಮ್ಮನ ನಿನಗೆ, ಬಲು ಏನು ಸಂಸಾರ ಖುನ ತಿಳಿಯದೆ ಬಂದು ಜಗದೊಳಗೆ, ರಾಧರಾಧರಿಗೆಲ್ಲ ರಾಧನಿ ಕೈಲಾಸದಿಂದಿಳಿದವನೇ, ಏನು ಸೋತಿಕವಾದಿ ಮೃತ್ಯದಳು ಮನುಜರಿಗೆ, ಮಾಜವಾದ ಕೀರ್ತಿಯಂದಿರುವ ಭಕ್ತಿಲಿಂದ ಮೆರೆವ ತೇಜನಿ ಕಲ್ಯಾಣ ಬಸವೇಶ್ವರ ಶಿವಯೋಗಿ ಭವಪರ, ಬಂದ ಗಂಟಕ ಬೈಲು ಮಾಡುವ ನಿಂದ್ಯಾಡವರನ್ನು ಬವ ಬಂಧನದಲ್ಲಿಡುವ, ಹೊಂದಿದಂಥ ಭಕ್ತರನ್ನು ಚಂದಾಗಿ ಸಲುವ, ಬಂದು ನೀ ಬಬಲಾದಿ ಚಂದ ಚಂದ್ರಗಿರಿ ಸದಾಶಿವ ಸಿದ್ರಾಮೇಶ್ವರ ಶಿವಯೋಗಿ ಭೌಪರ ಕಾಡಿ ಬೇಡದ ಕೀರ್ತಿ ಕರುಣ ಸಾಗರನಾಗಿ ನೀಡುವುದಕ್ಕ ನೀ ಕರ್ತನಯ್ಯ ನಾಡೊಳಗ ನಿನ್ನಂಥವರನ್ನು ಕಾಣೆನೋ ಪಾಡು ನೀ ಅಂಕಲಿಗೆ ಅಡವಿಯೋಗಿ ನಿರುಪಾದಿ ಭೌಪರ ನಿಜಗುಣಿ ಶಿವಯೋಗಿ ಸದಾ ರಾಜ್ಯ ಹೋಗಿ ಸದರಿಗೆ ಬಂದ ವ್ಯಾತಕನು ತಿರುಗಿ ಹೋಗಲಾಗೆ ಬಂತವನಿಗೆ ಪರಮ ವೈರಾಗ್ಯ ಸರ್ವಸಂಗ ಪರಿತ್ಯಾಗೆ ಶಂಭುಲಿಂಗನ ಬೆಟ್ಟಕ್ಕೆ ತಾಪೋಗೆ ಆ ಶಂಭುಲಿಂಗನೇ ತಾನಾದ ಶಿವಯೋಗಿ ಭೌಪರ ಸರ್ವಜನರೆಲ್ಲರೂ ಗುರು ಶಿಷ್ಯರ ಸಾರ ಹರುಸಾಗಿ ಕೇಳರಿ ಹೇಳುವೆನು ಎರವಿ 80 ಕೋಟಿ ಜೀವರಾಶಿಗಳನ್ನೆಲ್ಲ ಗುರು ಸಂರಕ್ಷಣೆ ಮಾಡುವನು ಹರ ಮುನಿದರೆ ಗುರು ಕಾಯಾಮ ಇರುತ್ತಾನೆ ನರರಿಗೆ ಪರಿಭವ ತಿಳಿಗೊಡನು ಸಾಕ್ಷಲುವಂತ ಸ್ವಾಮಿ ಏಕನಿಷ್ಠಾದವರಿಗೆ ಸಾಕ್ಷಾತ್ ಗುರು ಪ್ರಸನ್ನಾಗಿಲ್ಲೇನು ಕೇಳರಿ ಗುರು ಶಿಷ್ಯರ ಕಥನವನ್ನು ರಾವಣನ ತಪಸ್ಸಕ್ಕೆ ಮೆಚ್ಚು ತಾತ್ಕಾಲಲ್ಲಿ ಪರಮೇಶ್ವರ ಪ್ರಾಣಲಿಂಗ ಕೊಟ್ಟಿಲ್ಲೇನೆ ಶ್ರಾವಣ ಪುತ್ರ ಸೌಣ ಬಲತ್ಕಾರದಿಂದ ತಂದೆ ತಾಯಿ ಕುಡಿ ಮುಕ್ತಿ ಹೊಂದಿಲ್ಲೇನೆ ಹಿಂದೆ ಚಾಂಗ್ಲಾವತಿ ಭಕ್ತಿಗೆ ಬಂದ ಬ್ರಾಹ್ಮಣ ತನ್ನ ಮಗನ ಕೊಂದು ನೀಡಿ ಕೈಲಾಸ ಕಂಡಿಲ್ಲೇನು ಕಂದುಗೊಳ್ಳ ಸ್ವಾಮಿ ಅಂಜಿಕೆ ಅವರಿಗೇನು ಹರಿಶ್ಚಂದ್ರ ರಾಜಗ ಹರಿಪ್ರಕಾರ ವಿಶ್ವಾಮಿತ್ರ ಹಂಗಾಯಿ ಕಾಡಿ ಸತ್ವ ಬಿಟ್ಟಾನೇನ ವಿಧಿ ಬಂದು ವಿಕ್ರಮ ರಾಜನ ಕೈಕಾಲು ಕಡಿಸಿದ್ರು ತನ್ನ ಉದಾರ ಗುಣದ ಉತ್ಪನ್ನ ಆಗಿಲ್ಲೇನು ಬಲಿಚಕ್ರವರ್ತಿ ಪಾತಾಳ ಲೋಕದಲ್ಲಿ ಇದ್ರು ಏಕಚತ್ರಪತಿಯನ್ನು ಸಿಕ್ಕೊಂಡಿಲ್ಲೇನು ಸಾಂಬನ್ ಸೇವಾದ ರಂಭ ಹಲವು ಹಂಬಲಿಸಿದ್ರೆ ಅಕ್ಕಿ ಬೆನ್ನತ್ಯ ಸುಖ ಮುನಿ ಹೋಗ್ಯಾನೇನು ತುಂಬಿದ ಕೂಡ ತೂಗ್ಯಾಡಿದ್ರೆ ತುಳುಕುವುದೇನು ನಳ ಚಕ್ರವರ್ತಿ ವಿಧಿಗಳ ಗಂಡನಿಂದ ಹೊಂಕಲು ಗಟ್ಟಿ ಕಟ್ಟಿ ಸುತ್ತಿ ಸಾರಿಲ್ಲೇನ ಕೋಳೂರು ಕೊಡಗು ಸೇನ ಭಕ್ತಿ ಬುಳೆ ಶಂಕರ ಬಾಯಿಯೊಳಗೆ ಅವ ಆಗ ನುಂಗಿಲ್ಲೇನು ಭಕ್ತ ಬಸವರಾಜ ಕಪ್ಪಡಿ ಸಂಗಮೇಶ್ವರನಲ್ಲಿ ಗುಪ್ತನಾಗ್ಯ ನಂಬುದು ಕೇಳಿಲ್ಲೇನು ಮುಕ್ಕಾಲು ಭ್ರಂಗೇಶ್ವರಗೆ ಪಾರ್ವತಿ ಪ್ರಸನ್ನ ಮಾಡಬಾರದು ಮಾಡಿ ಮಾನುವಂಗಾಗಿಲ್ಲೇನು ಕೇಳರಿ ಗುರು ಶಿಷ್ಯರ ಕಥನವನು ಭಕ್ತನಿಂದ ಗುರು ಮುಕ್ತನಾದ ಕತೆ ಮತ್ತ ಕೇಳಿದಷ್ಟು ವಿಸ್ತರಿಸುವೆನು ಭಕ್ತ ಪಾರ್ವತಿ ಶಿವನು ಲಕ್ತ ಕೂಡಿದಂಗೆ ತಕ್ತ ಗ್ರಾಮದಲ್ಲಿದ್ದರೆ ಗುರು ಶಿಷ್ಯ ಮಗನು ಗುಪ್ತ ಗುರು ಮಾಡಿದ ಕತೆ ಸುಕ್ತಿಯೊಳಗೆ ಟೂಣ್ಲಗು ತೃಪ್ತಿ ಬಿಡಿಸುವ ಮಗನೇ ಭೇಡಿ ಭಿಕ್ಷವೇನು ಪಂಚ ಪಾಂಡವರ ಮೇಲೆ ಮೊಂಚಿತ್ ಮುರಳೀಧರ ಪಂಚ ಪ್ರಾಣ ಪೂರ್ವದಲ್ಲಿ ಇದ್ದಿಲ್ಲೇನು ಅವರಂತರ ಇದ್ರು ಗುರು ಶಿಷ್ಯ ಮಗನು ಜೀವ ಶಿವಪ್ಪನವರೆಂಬ ಗುರುವಿನ ಶಿಷ್ಯ ಭಕ್ತಿ ಉಳಿಸಿದ್ದ ಮಂತ್ರ ಜಾತ ಈ ಮಂತ್ರ ಜಾತ ಎಂಬವನು ಜಾತೈನ ಭಕ್ತಿಗಳ ಸದ್ಗುರುನ ಆತಾತಗ ತಾತ್ಕಾಲ ಮಾಡಬೇಕಂದ ಗುರು ಭಕ್ತನನ್ನು ಇಂಥ ದ್ರಷ್ಟಾವಂತಿ ಪ್ರಾಂತಳು ಇಲ್ಲಂತ ಆತನ ಮುಂದಕ್ಕದ ಹಿಡಿಯಂದ ಖೂನವನು ಕೂಡಿ ಶಿಷ್ಯ ಗುರುವಿನ ಪಾದಕ್ಕೆ ಬಿದ್ದು ಬೇಡಿಕೊಂಡಾನ ಉದ್ಧಾರ ಮಾಡುವಂಥ ಗುರುವ ನೀನು ಎರಳಿ ಬುದ್ಧಿ ತಮ್ಮದಯ ಕರುಣವನು ಕರುಣದಿಂದ ಕಾಲ ಹರಣ ಮಾಡುವಂಥ ಶರಣರ ಭಕ್ತರು ಸಾರ ಕೇಳರೆನ್ನು ಗುರು ಶಿಷ್ಯ ಅವರು ಇರುವ ಸ್ಥಳವನ್ನು ಬಿಟ್ಟು ಪರಸ್ಥಳಕ್ಕೆ ಹೋದಾರು ಒಂದಾನು ಅಂದದೇನ ಹಳ್ಳಿಗೆ ಒಂದು ರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ವ್ಯಾಳೆಗಳಿಯುತ್ತೆ ಹಿಂಗೆ ದೇಶವನ ಬಿಡದಾರಿ ಎಂಬ ಅವರೆಲ್ಲ ಹಿಡದಾರು ಮಾರ್ಗವರು ನಡೆದಾರು ಮಾಡುತ್ತ ದೇಶ ಸಂಚಾರವನು ಕೇಳರಿ ಗುರು ಶಿಷ್ಯರ ಕಥನವನು ಯಾವ ಯಾವ ಕಾಲದಲ್ಲಿ ಜೀವ ಶಿವನು ಮಹೇಶನ ಸೇವ ಮಾಡು ಬಿಡದ ಒಂದ ನಿಮಿಷ ಸಾವಿರದ ಅನುಗುಣ ಅವನಲ್ಲಿ ಯಾವುದೇನು ತೆಗಿಯಂಗಿಲ್ಲ ಭಾವಸುದ್ಧ ಯಾವತ್ತು ಗುರುವಿನ ಧ್ಯಾಸ ಚೈತ್ರ ಮಾಸ್ಮ ಉಗ್ರ ಹರ್ಯಾಣದೊಳಗ ಬ್ಯಾಸರಿಡದರ ಬ್ಯಾಸಿಗೆ ದಿವಸ ಬಿಸಲು ಬಡದ ಉಸಲುಗಳದ ಗುರು ಹೇಳ್ತಾನೆ ಶಿಷ್ಯನ ಮುಂದೆ ನೀರಡಿಕೆಯಾಗಿ ಆಗ್ತದು ಆಯಾಸ ಲಘು ತೃಪ್ತಿ ಬಿಡಿಸೋ ಮಗನೇ ನೀನು ಮಾಡಿ ಸಾಯಾಸ ಗುರುವಿನ ಮಾತು ಕೇಳಿ ಶಿಷ್ಯ ಕದು ಕಂಚಾಳ ಮಾಲಿನ್ಯಾಳಿಗೆ ಮೂರ್ತಿ ಮಾಡಿರಿ ಅಂತಾನು ಒಂದತ್ತು ಸಾಂಬನ್ ಕೂಡಿಸಿ ಒಂದು ತಂಬಿಗೆ ತೊಗೊಂಡು ನೀರಿಗೆ ಹೊಂಟ ನಂಬಿಗಳು ಭಕ್ತನ ಕೇಳಿರಿ ಮುಂದೆ ವನವಾಸ ಹಾಳು ಕೊಳ್ಳ ನೀರು ಎಲ್ಲ ವಾತಿ ಸುದ್ದು ಒಣಗಿದ ಕಂಡ ವನದ ಒಳಗೆ ತಿರುಗುತ್ತ ಹೊಂಟ ನಾರೇ ಅನವಾಸ ಹುಡುಕುತ್ತ ಹೋಗಾಣ ಗೋರು ಮಿಡ್ಕೂರ್ ಶಿಷ್ಯಾನುಧಾರಿ ನೋಡಿಕೋತ ಕೂತಾನ ಒಂದು ತಾಸ ಎರಡು ತಾಸ ನೀರು ನನಗೆ ಸಿಗುದಿಲ್ಲ ಅಂತ ಮಾಡನ ಖಾಯಾತ ಅನ್ನೋದೇನ ಎನ್ನ ಸನ್ನಿಧಾನದಲ್ಲಿ ಇದ್ದ ಮನಸ್ಸಿನ ಮೂಲವು ತಿಳ್ಕೋಳಿಲ್ಲ ಪ್ರಾಣ ಹೋಗುವ ಕಾಲ ಕಾಣು ಬಂದಿತ್ತು ನನಗೆ ಜಾಣ ಜಾತ ನನ್ನ ಹಂತೆಯಲ್ಲಿಲ್ಲ ಮೂಲ ಮಂತ್ರ ಮಳಲಿನ ಮ್ಯಾಲೆ ಮೂಡಿಸಿದ್ದನ್ನು ನೋಡಿ ಉದ್ಧಾರ ಆಗೋ ನೀನು ಎನ್ನ ಬಾಲ ಭರ್ತಿಯ ತಾಸು ಮೀರಿ ಗುರ್ತಾ ಇಟ್ಟು ಗುರು ಹರ ಹರ ಅಂತ ಬಿಟ್ಟಾನು ತನ್ನ ಪ್ರಾಣವನು ಕೇಳರೆ ಗುರು ಶಿಷ್ಯರ ಕಥನವನು ಜಾತಿಯಲ್ಲಿ ಡೊಂಬರ್ತಾನವು ನೀತಿಯಲ್ಲಿ ಬಾಳ ನಿಪುಣ ಅಕಸ್ಮಾತ್